ಅಧಿಕಾರಿಗಳೊಂದಿಗೆ ಸಭೆ. ಹುಬ್ಬಳ್ಳಿ ಗಲಭೆ ಸೇರಿ 43 ಪ್ರಕರಣ ವಾಪಸ್ ಪಡೆದ ಸರ್ಕಾರದ ಆದೇಶ ರದ್ದುಗೊಳಿಸಿದ ಉಚ್ಚ ನ್ಯಾಯಾಲಯ. ರಾಜ್ಯದ ವಿವಿಧೆಡೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ. ಮತ್ತು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ, ಪಕ್ಷ ಬಲವರ್ಧನೆ ಕುರಿತಂತೆ ಚರ್ಚೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇದೀಗ ಕಿಸಾನ್ ವಾಣಿ. ಇಂದಿನ ಕಿಸಾನ್ ವಾಣಿಯಲ್ಲಿ ಕೊಯ್ಲು ಗ್ರಾಮದ ಮುರಳೀಕೃಷ್ಣ ಅವರ ಸಿಮೆಂಟ್ ಫ್ಯಾಕ್ಟರಿ ಮತ್ತು ಕೃಷಿ ಅನುಭವ ಕುರಿತು ಸಂದರ್ಶನ, ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕುರಿತು ಮಾಹಿತಿ ಕೇಳುವಿರಿ. ಒಂದು ಸಮುದಾಯದ ಪ್ರಗತಿಯನ್ನು ನಾನು ಆ ಸಮುದಾಯದಲ್ಲಿ ಮಹಿಳೆಯರು ಸಾಧಿಸಿರುವ ಪ್ರಗತಿಯ ಮಾನದಂಡದ ಮೇಲೆ ಅಳೆಯುತ್ತೇನೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಕಟಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು. ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223. ಪಿಯುಸಿ ಪಾಸ್ ಆಯಿತೆ? ಉತ್ತಮ ಉದ್ಯೋಗ ಪಡೆಯಲು ಮುಂದೇನು ಕಲಿಯಬೇಕು ಎಂಬ ಚಿಂತೆಯೇ? ಹಾಗಿದ್ದರೆ ವೈದ್ಯಕೀಯ ವಲಯದಲ್ಲಿ ಉತ್ತಮ ಸೇವೆ ಸಲ್ಲಿಸುವ ಅವಕಾಶವಿರುವ ಪದವಿ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಾದ ಆಪ್ಟೋಮೆಟ್ರಿ, ಅನಸ್ಥೇಷಿಯಾ ಮತ್ತು ಓಟಿ, ರೀನಲ್ ಡಯಾಲಿಸಿಸ್, ಮೆಡಿಕಲ್ ಲ್ಯಾಬೊರೇಟರಿ, ರೇಡಿಯಾಲಜಿ, ಎಮರ್ಜೆನ್ಸಿ ಅಂಡ್ ರೋಮೋಕೇರ್ ಟೆಕ್ನಾಲಜಿ, ರೆಸ್ಪಿರೇಟರಿ, ಆಕ್ಯುಪೇಷನಲ್ ಥೆರಪಿ ಅಲ್ಲದೆ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ನಂತಹ ನ್ಯಾಕ್ ಮಾನ್ಯತೆ ಪಡೆದ ಅಲೈಡ್ ಹೆಲ್ತ್ ಕೋರ್ಸ್ಗಳು ಮತ್ತು ನರ್ಸಿಂಗ್ ಕೋರ್ಸ್ಗಳಾದ ಜಿಎನ್ಎಂ, ಬಿಎಸ್ಸಿ ನರ್ಸಿಂಗ್, ಎಂಎಸ್ಸಿ ನರ್ಸಿಂಗ್ಗಳು ಮಾತ್ರವಲ್ಲದೆ ಫಿಸಿಯೋಥೆರಪಿ ಪದವಿಯನ್ನು ಪಡೆಯಲು ವಿವರಗಳಿಗಾಗಿ ಮಂಗಳ ಸಮೂಹ ವಿದ್ಯಾಸಂಸ್ಥೆ ನೀರ್ಮಾರ್ಗ ಮಂಗಳೂರನ್ನು ಸಂಪರ್ಕಿಸಿ 9449595 ಅಥವಾ www.mangalacollege.org ಅನ್ನು ಸಂಪರ್ಕಿಸಬಹುದು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈಗ ಮೊದಲಿಗೆ ಕೊಯ್ಲು ಗ್ರಾಮದ ಮುರಳೀಕೃಷ್ಣ ಅವರ ಸಿಮೆಂಟ್ ಫ್ಯಾಕ್ಟರಿ ಮತ್ತು ಕೃಷಿ ಅನುಭವ ಕುರಿತು ಮಾತುಕತೆ ಕೇಳೋಣ. ಈಗ ನಮ್ಮ ಜೊತೆ ಇದ್ದಾರೆ ಬಡೀಲ ಮನೆಯ ಮುರಳೀಕೃಷ್ಣ ಅವರು, ಕೊಯ್ಲು ಗ್ರಾಮದವರು. ಮುಖ್ಯವಾಗಿ ಅವರು ಕೃಷಿಯನ್ನು ಮಾಡಿಕೊಂಡು ಬಂದಿದ್ದಾರೆ. ಕೃಷಿಯ ಜೊತೆಗೆ ಅವರು ಸಿಮೆಂಟ್ ಫ್ಯಾಕ್ಟ್ರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಅವರ ಈ ಕೃಷಿಯ ಅನುಭವ ಜೊತೆಗೆ ಈ ಸಿಮೆಂಟ್ ಫ್ಯಾಕ್ಟ್ರಿಯನ್ನು ಮಾಡಿದ್ರ ಒಂದು ಹಿನ್ನೆಲೆಯನ್ನು ಕೂಡ ಕೇಳಿ ತಿಳಿಯೋಣ. ನಮಸ್ಕಾರ ಮುರಳೀಕೃಷ್ಣ ಅವರೇ. ನಮಸ್ಕಾರ. ಈಗ ನೀವು ಕೃಷಿಯನ್ನ ಪರಂಪರಾನುಗತವಾಗಿ ಎಷ್ಟು ವರ್ಷದಿಂದ ಮಾಡಿಕೊಂಡು ಬಂದಿದ್ದೀರಿ? ನಾನು ಹುಟ್ಟಿದ ರಭ್ಯ ಕೃಷಿಯನ್ನು ನೋಡ್ತೇ ಬೆಳೆದು ಬಂದವನು. ಆಮೇಲೆ ಕಾಸರಗೋಡಿನಲ್ಲಿ ನ್ಯಾಯವಾದಿಯಾಗಿದ್ದೆ. ಅದರ ಜೊತೆಗೆ ಕೃಷಿಯಲ್ಲಿ ಆಸಕ್ತಿ ಇದ್ದ ಕಾರಣ ನಾನೇ ಜವಾಬ್ದಾರಿ ತಗೊಂಡು ಸಾಧಾರಣ 2008 ಕೃಷಿಯನ್ನು ಮಾಡ್ತಾ ಇದ್ದೇನೆ. ಅಡಿಕೆ ಕೃಷಿ, ತೆಂಗು, ಕಾಳುಮೆಣಸುಗಳು ಕೃಷಿಯನ್ನು ಮಾಡ್ತಾ ಇದ್ದೇನೆ. ಈಗ ಈ ನ್ಯಾಯವಾದಿಯಾಗಿದ್ದವರು ಮತ್ತೆ ಕೃಷಿಗೆ ಬರಲಿಕ್ಕೆ ಏನು ಕಾರಣ? ಮೂಲತಃ ನಿಮಗೆ ಎಲ್ರಿಗೂ ಗೊತ್ತಿದೆ, ನಮ್ಮ ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಭಾಗದ ಎಲ್ಲ ಜನರು ಕೂಡ ಯಾವುದೇ ಉದ್ಯೋಗದಲ್ಲಿದ್ದರೂ ಕೂಡ ಕೃಷಿ, ಅಡಿಕೆ ಕೃಷಿ ಮಾಡುವಂಥವ್ರೆ. ಕೆಲವರಿಗೆ ಒಲವು ಜಾಸ್ತಿ ಇರ್ತದೆ. ನನಗೆ ಈ ಪ್ರೊಫೆಷನ್ ಜೊತೆಗೆ ಅಡಿಕೆ ಕೃಷಿಯಲ್ಲಿಯೂ ಆಸಕ್ತಿ ಇದ್ದ ಕಾರಣ ನಾನು ಅದಕ್ಕೆ ನನ್ನ ಸೆಳೆತ ಜಾಸ್ತಿ ಇತ್ತು. ಮತ್ತು ಈ ನ್ಯಾಯವಾದಿಯಾಗಿದ್ದುಕೊಂಡು ವೃತ್ತಿ ಮಾಡುವಾಗ ಬೆಳಗಿಂದ ಸಂಜೆಯವರೆಗೆ ನಾವು 1-2 ಕೇಸುಗಳಿಗೆ ಬೇಕಾಗಿ ಅಲ್ಲಿ ನಿಲ್ಲುವುದು, ಕೋರ್ಟ್ನಲ್ಲಿ ಕಾದು ಕುಳಿತುಕೊಳ್ಳುವುದು, ಇದೆಲ್ಲ ಸ್ವಲ್ಪ ನನಗೆ ಕಷ್ಟಕರ ಅಂತ ಅನ್ನಿಸ್ತಾ ಇತ್ತು. ಜೊತೆಗೆ ಕೃಷಿಯಲ್ಲಿ ಆಸಕ್ತಿ ಇದ್ದ ಕಾರಣ ಪೂರ್ಣ ಪ್ರಮಾಣದಲ್ಲಿ ಕೃಷಿಯನ್ನೇ ಮಾಡೋದು ಒಳ್ಳೇದು ಅಂತೇಳಿ ಕೃಷಿಗೆ ಹೇಳಿದೆ ನಾನು. ಈಗ ಮೊದಲಿಗೆ ನೀವು ಕೃಷಿ ಮಾಡಿದ್ದು ಕಾಸರಗೋಡಿನಲ್ಲಿ ಅಥವಾ ಇಲ್ಲಿ ರಾಮಕುಂಜದ ಹತ್ರ? ಕಾಸರಗೋಡಲ್ಲಿ, ಕಾಸರಗೋಡಲ್ಲಿ ಮುಳ್ಳೇರಿಯ ಸಮೀಪ ನಮ್ಮ ತೋಟ ಇದೆ. ಅಲ್ಲಿ ನನ್ನ ತಂದೆ ಮತ್ತು ತಮ್ಮ ನೋಡ್ತಾ ಇದ್ದಾರೆ. ಆಮೇಲೆ ನಾನು ಬಾಯಾರ್ನ ಹತ್ರ ಪೈವಳಿಕೆ ಅಂತ ಹೇಳುವ ಸ್ಥಳದಲ್ಲಿ ನಮಗೆ ಜಾಗ ಇತ್ತು, ಅಲ್ಲಿ ಕೃಷಿ ಮಾಡ್ತಾ ಇದ್ದೆ. ಆ ಕೃಷಿ ಜಾಗವನ್ನು ಸೇಲ್ ಮಾಡಿ ನಾನು ಇಲ್ಲಿ ಕೊಯ್ಲ ಸಮೀಪ ಬಡಿಲ ಅಂತ ಹೇಳುವ ಅಲ್ಲಿ ಕೃಷಿ ಮಾಡ್ತಾ ಇದ್ದೇನೆ. ಈಗ ಈಗ ಇಲ್ಲಿಗೆ ಬಂದು ಸುಮಾರು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಿ? ಇಲ್ಲಿ 2009 ಈ ಕೊಯ್ಲ ಗ್ರಾಮದಲ್ಲಿ ಒಂದು ಜಾಗ ತೆಗೆದು ಕೃಷಿ ಮಾಡ್ತಾ ಇದ್ದೇನೆ. ಸುಮಾರು ಒಂದು 10 ಎಕರೆಯಷ್ಟು ಅಡಿಕೆ ತೋಟ ಇದೆ. ಜೊತೆಗೆ ಕಾಳುಮೆಣಸು ವರ್ಷ ವರ್ಷ ಕಾಳುಮೆಣಸು ಗಿಡಗಳನ್ನು ಅಡಿಕೆ ಮರಕ್ಕೆ ನೆಟ್ಟು ಎಕ್ಸ್ಪಾಂಡ್ ಮಾಡ್ತಾ ಇದ್ದೇನೆ. ಮತ್ತೆ ತೋಟದಲ್ಲಿ ಹಾಗೆ ಬಾಳೆ ಮತ್ತು ಕೊಕ್ಕೋ ಕೃಷಿಗಳು ಕೂಡ ಇವೆ. ಇಲ್ಲಿ ಬಂದಾಗ ನೀವು ಇಷ್ಟು ಈ 10 ಎಕರೆಯಲ್ಲೂ ಕೂಡ ತೋಟವೇ ಇತ್ತ ಅಥವಾ ಆನಂತರ ನೀವು ಮಾಡಿದ್ದ? ಸುಮಾರು 10 ಎಕರೆಯಲ್ಲಿ 5,000 ಅಡಿಕೆ ಮರ ಇತ್ತು. ಅಂದಾಜು 20-22 ವರ್ಷದ ತೋಟ ಆಗಿತ್ತದು ನಾನು ಜಾಗ ತೆಗೆಯುವಾಗ. ಈಗ ವರ್ಷ ವರ್ಷ ಹಂತ ಹಂತವಾಗಿ 500-500 ಎಡೆಗಿಡ ಹಾಕಿ ಈಗ ಪೂರ್ಣ ಪ್ರಮಾಣದಲ್ಲಿ ಸಸಿ ತೋಟವೇ ಆಗಿದೆ ಅಂತ ಹೇಳ್ಬೋದು. ಹಳೆ ಮರಗಳೆಲ್ಲ ಸಾಧಾರಣ ಹೋಗ್ತಾ ಇದೆ. ಹಳೆ ಮರದಿಂದ ಹೊಸ ಮರ ಮಾಡುವಾಗ ಯಾವುದಾದ್ರೂ ಹೊಸ ರೀತಿಯ ತಳಿಗಳನ್ನು ಹಾಕಿದ್ದುಂಟ? ಇಲ್ಲ, ನನ್ನ ತೋಟದಲ್ಲಿ ರತ್ನಗಿರಿ, ಮಂಗಳ, ಸೈಗನ್ ಮತ್ತು ಮೋಹಿತ್ ನಗರ ಅಂತೇಳಿ 4 ವೆರೈಟಿ ಇದೆ. ಅದರಲ್ಲಿ ನಾನು ಎಡೆಗಿಡವಾಗಿ ಸಂಪೂರ್ಣವಾಗಿ ರತ್ನಗಿರಿಯನ್ನೇ ಹಾಕ್ತಾ ಇದ್ದೇನೆ. ಯಾವುದೇ ಈ ಮಂಗಳ ಆಗಲಿ, ರತ್ನಗಿರಿ, ಸಾಯಿಗನ್, ಮೋಹಿತ್ ನಗರ ಮತ್ತು ಸಾಯಿಗನ್ ಹಾಕಲಿಲ್ಲ. ಪೂರ್ಣ ಪ್ರಮಾಣ ಇಡೀ ತೋಟದಲ್ಲಿ ಈಗ ರತ್ನಗಿರಿ ಅಡಿಕೆ ಗಿಡಗಳೇ ಜಾಸ್ತಿ ಇವೆ. ಸಾಮಾನ್ಯವಾಗಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ಹೆಚ್ಚಿನವರು ಕೂಡ ಮಂಗಳ ಅಥವಾ ಇಂಟರ್ ಮಂಗಳ ಇಂಥದ್ದನ್ನೇ ಹಾಕುವಂತಹ ಪದ್ಧತಿ. ನೀವು ಈ ರತ್ನಗಿರಿಯನ್ನು ಹಾಕಿದ್ರ ಉದ್ದೇಶ ಏನು? ರತ್ನಗಿರಿ ಅಂದ್ರೆ ನಮ್ಮ ಈ ಪರಿಸರಕ್ಕೆ ಒಗ್ಗುವಂತಹ ಯೋಗ್ಯ ತಳಿ ಅಂತ ಹೇಳುದು ಕೇಳಿದ್ದೇನೆ. ಆದ ಕಾರಣ ರತ್ನಗಿರಿಯನ್ನೇ ಹಾಕಿದೆ. ನೀವು ಈಗ ಹೇಳಿದಾಗೆ ನಾನು ಇಂಟರ್ ಮಂಗಳ ಕೂಡ ಸ್ವಲ್ಪ ಜಾಗದಲ್ಲಿ ಹಾಕಿ ನೋಡಿದ್ದೇನೆ. ಎತ್ತರದ ಜಾಗದಲ್ಲಿ ಬಿಸಿಲು ಬೀಳುವ ಮತ್ತೆ ಅಡಿಕೆ ಮರದ ಅಂತರ ಹೆಚ್ಚು, ಬಾಳೆಯನ್ನು ಪೂರ್ಣ ಪ್ರಮಾಣದಲ್ಲಿ ತೆಗೆದು ಅಂತದಲ್ಲಿ ಒಂದು 250 ಇಂಟರ್ ಮಂಗಳ ಗಿಡ ಕೂಡ ಹಾಕಿದ್ದೇನೆ. ಪ್ರಾಯೋಗಿಕವಾಗಿ ನೋಡ್ತಾ ಇದ್ದೇನೆ ಅಷ್ಟೇ. ಈಗ ಈ ರತ್ನಗಿರಿಯಲ್ಲಿ ವಿಶೇಷತೆ ಏನು? ರತ್ನಗಿರಿಯಲ್ಲಿ ಮರ ಸ್ವಲ್ಪ ಸ್ಟ್ರಾಂಗ್ ಇರ್ತದೆ, ಇಳುವರಿ ಜಾಸ್ತಿ. ನಮ್ಮ ಊರ ತಳಿಗಿಂತ 1 ವರ್ಷ ಬೇಗ ಫಸಲು ಬರ್ತದೆ ಅಂತೇಳಿ ಹೇಳ್ತಾರೆ. ಅದು ಕೂಡ ಹೌದು. ಸಾಧಾರಣ ಅಡಿಕೆ ಗಿಡ ನೆಟ್ಟು 1 ವರ್ಷ ಮೊದಲೇ ಅಂದರೆ 5 ವರ್ಷದಲ್ಲಿ ಫಸಲು ಕೊಡ್ತದೆ. ಈಗ ಇಂಟರ್ ಮಂಗಳ ಅಥವಾ ಮಂಗಳದಲ್ಲಿ ಕೂಡ ಹೆಚ್ಚಿನ ಒಂದು ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳ್ತಾರೆ ನಮ್ಮ ಈ ಭಾಗದಲ್ಲಿ. ರತ್ನಗಿರಿಯಲ್ಲೂ ಕೂಡ ಇಳುವರಿ ಜಾಸ್ತಿ ಉಂಟಾ? ಹೇಗೆ ಇಳುವರಿ ಜಾಸ್ತಿ ಉಂಟು? ಯಾಕಂತ ಹೇಳಿದ್ರೆ ನಮ್ಮ ಊರ ಅಡಿಕೆಗೆ ಹೋಲಿಸಿದರೆ ಅದರಲ್ಲಿ ಇಳುವರಿ ಜಾಸ್ತಿ ಇದೆ. ಮತ್ತೆ ಮಂಗಳ ಅಡಿಕೆ ಸೈಜ್ ಸಣ್ಣದಂತ ಹೇಳ್ತಾರೆ. ಮತ್ತೆ ಅದನ್ನು ನಾವು ಪೋಷಣೆ ಮಾಡುವಂಥದ್ದು ಅದಕ್ಕೆ ಈಟು ಗೊಬ್ಬರಗಳು ಜಾಸ್ತಿ ಬೇಕಾಗ್ತದೆ ಅಂತೇಳಿ ಹೇಳ್ತಾರೆ. ಆದ ಕಾರಣ ರತ್ನಗಿರಿಗೆ ನಮ್ಮ ಊರ ಅಡಿಕೆ ಮರಗಳನ್ನು ನಾವು ಹೇಗೆ ಸಾಕ್ತೇವೋ ಅದೇ ಥರ ಪೋಷಿಸಿದರೆ ಸಾಕಾಗ್ತದೆ. ಈ ನಿಟ್ಟಿನಲ್ಲಿ ರತ್ನಗಿರಿಯೇ ಒಳ್ಳೆಯದು ಅಂತೇಳಿ ನನಗೆ ಅನಿಸ್ತದೆ. ಅದಕ್ಕೆ ರೋಗ ಮತ್ತು ಕೀಟಗಳ ಬಾಧೆ ಈ ಬಾಕಿ ಉಳಿದದಕ್ಕೆ ಇರುವ ಹಾಗೆ ಉಂಟಾ? ಹೇಗೆ? ಹೌದು, ಎಲ್ಲ ಅಡಿಕೆ ತೋಟಕ್ಕೆ ಇರುವ ಹಾಗೆ ಈಗ ಇತ್ತೀಚಿನ ದಿನಗಳಲ್ಲಿ YLD ಹಾಗೂ ಅರಸಿನ ಗರಿಯಾಗುವಂಥದ್ದು ಮತ್ತೆ ನುಸಿ ತರದ ಈ ಅಡಿಕೆಯಲ್ಲಿ ಚುಕ್ಕಿ ಚುಕ್ಕಿ ಬರುವಂಥದ್ದು, ಎಲೆ ಚುಕ್ಕಿ ರೋಗ ಕೂಡ ಇದೆ. ಇಲ್ಲ ಅಂತ ಹೇಳಿಲ್ಲ, ಆದರೆ ನನ್ನ ತೋಟದಲ್ಲಿ ಅದು ಹತೋಟಿಯಲ್ಲಿ ಇದೆ. ಸಣ್ಣ ಪ್ರಮಾಣದಲ್ಲಿ ಎಲೆ ಚುಕ್ಕಿ ರೋಗ ಕೂಡ ಇದೆ. ಮತ್ತೆ ಇದಕ್ಕೆ ನೀವು ಸುಮಾರು ಎಲ್ಲ ಗಿಡಗಳಿಗೂ ಕೂಡ ಈ ಕಾಳುಮೆಣಸನ್ನ ನೀವು ಹಾಕಿದ್ದೀರಿ ಅಂತ ಹೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ಅಡಿಕೆಗೆ ಒಂದು ಪರ್ಯಾಯ ಅಂತ ಹೇಳಿ ಕೆಲವರು ಅದನ್ನ ಯೋಚನೆ ಮಾಡೋದುಂಟು. ನೀವು ಹಾಗೆ ಮಾಡಿ ಹಾಕಿದ್ದ ಅಥವಾ ಪರಂಪರಾನುಗತವಾಗಿ ಮಾಡುವ ಹಾಗೆ ಮಾಡಿದ್ದ? ಮೊದಲು ನೋಡಿಕೊಂಡಿದ್ದಾಗ ಅಡಿಕೆ ತೋಟದಲ್ಲಿ ಕಾಳುಮೆಣಸು ಸಾಮಾನ್ಯವಾಗಿತ್ತು. ಈಗ ಸ್ವಲ್ಪ ಆಸಕ್ತಿ ಜಾಸ್ತಿ ಬಂದಿದೆ. ಯಾಕಂತ ಹೇಳಿದ್ರೆ ಅಡಿಕೆಯಲ್ಲಿ ಒಂದು ಅನಿಶ್ಚಿತತೆ ಇದೆ. ಅಡಿಕೆಗೆ ಮೊದಲಿನ ಹಾಗೆ ಅಲ್ಲ, ಈಗ ರೋಗಗಳು ಜಾಸ್ತಿ. ನಮ್ಮ ಆದಾಯವನ್ನು ಬ್ಯಾಲೆನ್ಸ್ ಮಾಡುವುದಕ್ಕೋಸ್ಕರ ಸ್ವಲ್ಪ ಕಾಳುಮೆಣಸನ್ನು ಜಾಸ್ತಿ ಬೆಳೆಸಬೇಕು ಅಂತ ಹೇಳುವ ದೃಷ್ಟಿಯಿಂದ ಈಗ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಅದಕ್ಕೆ ಗಮನವನ್ನು ಹರಿಸ್ತಾ ಇದ್ದೇವೆ. ಕಾಳುಮೆಣಸು ಏನು ಬೆಳೆಸ್ತಾರೆ, ಯಾವುದು ವೆರೈಟಿ? ಜಾಸ್ತಿ ಪನ್ನಿಯೂರೆ. ಮತ್ತೆ ಈ ಹಿಪ್ಪಲಿ ಡ್ರಾಫ್ಟ್ ಅಂತ ಇದನ್ನು ನಾನು ಇಷ್ಟರವರೆಗೆ ಪ್ಲಾಂಟ್ ಮಾಡಿಲ್ಲ. ನಾನು ಪನ್ನಿಯೂರನ್ನೇ ಜಾಸ್ತಿ ಈ ಮಳೆಗಾಲದ ಟೈಮಲ್ಲಿ ಆದಷ್ಟು ನೆಟ್ಟು ಬೆಳೆಸ್ತಾ ಇದ್ದೇನೆ. ಅಡಿಕೆ ಮರಕ್ಕೆ ಹಬ್ಬಿಸೋದು ಮಾಡ್ತಾ ಇದ್ದೇನೆ. ಮತ್ತೆ ಕೊಳೆ ರೋಗ ಬಂದು ಒಂದು ಸಾಮಾನ್ಯ ಇದು ನಾಶ ಆಗುವಂತಹ ಒಂದು ಸಾಧ್ಯತೆಗಳು ತುಂಬಾ ಸಲ ಕಂಡು ಬಂದಿದ್ದವಲ್ಲ? ಹೌದು ಹೌದು, ಕಾಳುಮೆಣಸಿಗೆ ಕೂಡ ಸ್ವಲ್ಪ ಎಲೆ ಸೊರಗುದು ಇಂತಹ ರೋಗಗಳು ಇತ್ತು. ಆದ್ರೆ ನನ್ನ ತೋಟದಲ್ಲಿ ಹೆಚ್ಚು ಈ ಮೆಣಸನ್ನು ನೆಡುವಾಗ ನಾವು ಬುಡವನ್ನು ಸ್ವಲ್ಪ ಮಣ್ಣು ಹಾಕಿ ಏರಿಸಿ ನೆಡುವ ಕಾರಣ ನನ್ನ ತೋಟದಲ್ಲಿ ಅಷ್ಟು ಕಾಳುಮೆಣಸಿಗೆ ಸೊರಗ ರೋಗ ಬಂದಿಲ್ಲ. ಏನೋ ಒಂದು ಸಣ್ಣ ಪರ್ಸೆಂಟೇಜ್ ಕಾಳುಮೆಣಸು ಬಳ್ಳಿಗಳು ನಾಶವಾಗಿರ್ಬೋದು ಅಷ್ಟೇ. ಅಂತೂ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಜಾಸ್ತಿ ಮೆಣಸಿನ ಬಳ್ಳಿಯನ್ನು ನೆಡ್ತಾ ಇದ್ದೇನೆ. ಈಗ ಇದರ ಜೊತೆಗೆ ನೀವೊಂದು ಸಿಮೆಂಟ್ ಫ್ಯಾಕ್ಟರಿಯನ್ನು ಕೂಡ ಮಾಡ್ತಾ ಇದ್ದೀರಿ. ಈ ಸಿಮೆಂಟ್ ಫ್ಯಾಕ್ಟರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಯಾವ ಕಾರಣಕ್ಕೆ ಮತ್ತೆ ಹೇಗೆ? ಹೌದು, ಈಗ 2023 ಸೆಪ್ಟೆಂಬರ್ನಿಂದ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಸಿಮೆಂಟ್ ಫ್ಯಾಕ್ಟ್ರಿಯನ್ನು ಶುರು ಮಾಡಿದ್ದೇನೆ. ಶುರುವಿನಲ್ಲಿ ಯಾಕಂದರೆ ನಮ್ಮ ಈ ಜಾಗದಲ್ಲಿ ಒಂದು ಕೋಳಿ ಫಾರ್ಮ್ ಇತ್ತು ಕೊರೋನಾ ಕಾಲದ ಟೈಮಲ್ಲಿ, ಮತ್ತು ಮನೆಗೆ ಸಮೀಪ ಆಗ್ತದೆ ಅಂತ ಹೇಳುವ ದೃಷ್ಟಿಯಿಂದ ಕೋಳಿ ಫಾರ್ಮನ್ನು ನಿಲ್ಲಿಸಿ ಅದೇ ಕಟ್ಟಡದಲ್ಲಿ ನಾನು ಸಿಮೆಂಟ್ ರಿಂಗ್ ಮತ್ತು ಲಿಡ್, ಈ ಟಾಯ್ಲೆಟ್ಗಳಿಗೆ ಬಳಸುವಂಥ ಕಾಂಕ್ರೀಟ್ ರಿಂಗ್ಗಳನ್ನು ಬೇರೆ ಬೇರೆ ಸೈಸ್ ಇದೆ, 4, 4.5 ಫೀಟು 5 ಫೀಟು ಡಯಾಮೀಟರ್ನ ರಿಂಗ್ಗಳನ್ನು ತಯಾರಿಸುವುದು ಇಂಥದ್ದನ್ನು ಶುರು ಮಾಡಿದೆ. ಸಾಧಾರಣ 2023 ಸೆಪ್ಟೆಂಬರಿಂದ ಶುರು ಮಾಡಿದೆ. ಅಂತೂ 2024 ಫೆಬ್ರವರಿ ಟೈಮಲ್ಲಿ ಅದನ್ನು ಸ್ವಲ್ಪ ಎಕ್ಸ್ಪಾಂಡ್ ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ ಸಿಮೆಂಟ್ ಕಂಬಗಳನ್ನು ತಯಾರು ಮಾಡಲಿಕ್ಕೆ ಶುರು ಮಾಡಿದೆ. ಈ ಬೇಲಿ ಕಂಬ ಮತ್ತು ಈ ಸಿಮೆಂಟ್ ಶೀಟ್ ಹಾಕ್ಲಿಕ್ಕೆಲ್ಲ ಬಳಸುವಂತಹ ವೈ ಕಂಬ ಅಂತ ಹೇಳ್ತಾರೆ, ಮೇಲೆ ಒಂದು ನಮಗೆ ವಾಲ್ ಪ್ಲೇಟ್ ಕೂತುಕೊಳ್ಳಿಸಿಕೆ ಆಗುವಂತಹ ಒಂದು ಆಂಗ್ಲರ್ ಇರುವಂತಹ ಕಂಬಗಳನ್ನು ತಯಾರು ಮಾಡ್ತಾ ಇದ್ದೇವೆ. ಈಗ 1.5 ವರ್ಷ ಆಯ್ತು ಅಥವಾ 2 ವರ್ಷದ ಹತ್ತಿರ ಆಯ್ತು ಅಂತ ಹೇಳುವ, ಈ 1.5 ವರ್ಷದ ಮೊದಲು ನಿಮಗೆ ಇದರ ಐಡಿಯಾ ಬಂದದ್ದೇ, ಹೀಗೊಂದು ಮಾಡುವ ಅಂತ? ಹೌದು, ನನ್ನ ಈ ವಿಷಯದಲ್ಲಿ ನನಗೆ ಸಹಕಾರ ನೀಡಿದವರು ನಮ್ಮ ಮನೆ ಸಮೀಪದ ಮೊಹಮ್ಮದ್ ಹನೀಫ್ ಅಂತ ಹೇಳಿ ಒಬ್ರು. ಅವರು ಈ ಇದಕ್ಕೆ ಬೇಕಾದ ಸಿಮೆಂಟ್ ಉತ್ಪನ್ನಗಳಿಗೆ ಬೇಕಾದ ಮೌಲ್ಡ್ಗಳು ಟೆಕ್ನಿಕಲ್ ಅಸಿಸ್ಟೆನ್ಸ್ ಎಲ್ಲ ಅವರು ಮಾಡ್ತಾ ಇದ್ದಾರೆ, ಯಾಕೆಂದರೆ ಆ ಫೀಲ್ಡಲ್ಲಿ ಅವರಿಗೆ ಅನುಭವ ಕೂಡ ಇತ್ತು. ಒಬ್ಬರು ಪ್ರಾಮಾಣಿಕ ವ್ಯಕ್ತಿ ಅವರು. ಅವರು ನನಗೆ ಈ ಮೌಲ್ಡ್ಗಳು ಮತ್ತು ಟೆಕ್ನಿಕಲ್ ಅಸಿಸ್ಟೆನ್ಸ್ ಅವ್ರು ಮಾಡ್ತಾ ಇದ್ದಾರೆ, ಆದ ಕಾರಣ ನನಗೆ ಅವರು ಐಡಿಯಾ ಕೊಟ್ಟರು ಈ ಥರ ಮಾಡ್ಬೋದು ಅಂತ ಹೇಳು. ಯಾಕಂತೇಳಿದ್ರೆ ನಮ್ಮ ಕಟ್ಟಡ, ನಮ್ಮಲ್ಲಿ ಕೋಳಿ ಫಾರ್ಮ್ನ ಕಟ್ಟಡ ಸುಮ್ಮನೆ ಇತ್ತು, ಅದನ್ನು ಸದ್ಬಳಕೆ ಮಾಡಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾವು ಶುರು ಮಾಡಿದಂಥದ್ದು. ಆಮೇಲೆ ಸ್ವಲ್ಪ ಎಕ್ಸ್ಪಾಂಡ್ ಮಾಡಿ ಈಗ ಸಪ್ರೇಟ್ ಶೆಡ್ ಕೂಡ ಮಾಡಿದ್ದೇವೆ ಅದಕ್ಕೆ, ಈ ಕಂಬಗಳಿಗೆ ಬೇಕಾಗಿ. ಅದು ಸರಿ, ಫಾರ್ಮನ್ನೇ ಮುಂದುವರಿಸ್ಬೋದಿತ್ತೇನ? ಹೌದು, ಆದರೆ ಈ ಇತ್ತೀಚಿನ ದಿನಗಳಲ್ಲಿ ಈ ಕೋಳಿ ಫಾರ್ಮ್ಗಳಿಗೆ ಸಪ್ಲೈ ಬರುವಂತಹ ಫೀಡ್ಗಳು ಕ್ವಾಲಿಟಿ ಚೆನ್ನಾಗಿಲ್ವೋ ಏನೂ ಗೊತ್ತಿಲ್ಲ. ಅಂತೂ ನಮ್ಮ ಮನೆಯ ಸಮೀಪ ಇದ್ದ ಕಾರಣ ನಮಗೆ ಅದರ ವಾಸನೆಗಳು ತಡಿಲಿಕ್ಕೆ ಆಗೋದಿಲ್ಲ. ನಮಗೆ ಯಾವಾಗಲೂ ಇದ್ದವರಿಗೆ ಗೊತ್ತಾಗಲ್ಲ, ಅಂತ ಮನೆಗೆ ಅಕಸ್ಮಾತ್ ಆಗಿ ಯಾರು ಬಂದರು ಅಂತ ಹೇಳಿದ್ರೆ ಅದರ ಸ್ಮೆಲ್ ಸ್ವಲ್ಪ ನಮಗೆ ಇರಿಟೇಷನ್ ಆಗ್ತಾ ಇತ್ತು, ಮತ್ತು ಸ್ವಲ್ಪ ನೊಣದ ಕಾಟ ಕೂಡ ಮನೆಯೊಳಗೆ ಜಾಸ್ತಿ ಆಗ್ತಾ ಇತ್ತು. ಆದ ಕಾರಣ ಇದು 2020-21ರವರೆಗೆ ಕೋಳಿ ಫಾರ್ಮ್ ನಡೀತಾ ಇತ್ತು. ಸಾಧಾರಣ 10-12 ವರ್ಷ ಇಂಟಗ್ರೇಷನ್ ಫಾರ್ಮಿಂಗ್ ಮಾಡಿದ್ದೇನೆ. ಆಮೇಲೆ ಇದು ಕಷ್ಟ ಆಗ್ತದೆ, ನಮಗೆ ವೈಯಕ್ತಿಕ ಸಮಸ್ಯೆಗಳನ್ನು ತಂದು ಕೊಡ್ತದೆ ಅಂತ ಹೇಳುವ ದೃಷ್ಟಿಯಿಂದ ನಾನು ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸಿ ಈ ಸಿಮೆಂಟ್ ಪ್ರಾಡಕ್ಟ್ಗಳನ್ನು ತಯಾರು ಮಾಡೋದಕ್ಕೆ ಶುರು ಮಾಡಿದೆ. ಈಗ ಈ ಇಂಟಿಗ್ರೇಷನ್ ಫಾರ್ಮಿಂಗ್ ಯಾವ ಥರ ಮಾಡ್ತಾ ಇದ್ರಿ? ಇಂಟಿಗ್ರೇಷನ್ ಅಂತ ಹೇಳಿದ್ರೆ ನಮಗೆ ಕಮಿಷನ್ ಬೇಸಿಸಲ್ಲಿ ನಡೆಯುವಂಥದ್ದು. ಐಡಿಯಲ್ ಚಿಕನ್ ಅವರ ಮಂಗಳೂರಲ್ಲಿ ಅವರ ಹೆಡ್ ಆಫೀಸ್ ಇದೆ, ಬಹಳ ಚೆನ್ನಾಗಿ ಸಹಾಯ ಮಾಡ್ತಾರೆ. ಆದರೆ ಮನೆಯಿಂದ ಸ್ವಲ್ಪ ದೂರ ಇದ್ದರೆ ಮಾಡ್ಬೋದು, ನಮ್ಮ ಮನೆ ಸಮೀಪ ಇದೆ ಅಂತ ಹೇಳಿದರೆ ನಮಗೆ ಅದನ್ನು ನಮ್ಮ ಕೆಲಸದವರು ಸರಿಯಾದ ಮೇಂಟೈನ್ ಮಾಡಲಿಲ್ಲ ಅಂತೇಳಿ ನಮಗೆ ಪ್ರಾಬ್ಲಮ್ ಬರ್ತಾ ಇದೆ. ಅಂತೂ ಸ್ವಂತ ದುಡಿಯುವವರಿಗೆ ಅದು ಚಿಕನ್ ಫಾರ್ಮ್ ಇಂಟಗ್ರೇಷನ್ ಫಾರ್ಮಿಂಗ್ ಮಾಡ್ಬೋದು, ಏನು ಅದರಲ್ಲಿ ನಮಗೆ ನಷ್ಟ ಬರುವಂಥದ್ದೇನಿಲ್ಲ, ಏನಿದ್ರೂ ಅದು ಕಂಪೆನಿ ಅದನ್ನು ನೋಡಿಕೊಳ್ತದೆ, ಚೆನ್ನಾಗಿ ನಡೀತದೆ. ಅದು ನನಗೆ ವೈಯಕ್ತಿಕವಾಗಿ ಮನೆಯ ಸಮೀಪ ಇದ್ದ ಕಾರಣ ಸ್ವಲ್ಪ ಪ್ರಾಬ್ಲಮ್ ಆಗಿ ನಾನು ಅದನ್ನು ನಿಲ್ಲಿಸಿದೆ. ಸುಮಾರು 10 ವರ್ಷಗಳ ಕಾಲ ನೀವು ಅದನ್ನು ಮಾಡಿದ್ದಿರಬೇಕು. 10 ವರ್ಷಗಳ ಕಾಲ ಹೇಗೆ ನಿಮ್ಮ ಮತ್ತು ಕಂಪನಿಯ ನಡುವಿನ ಸಂಬಂಧಗಳು, ಅವರು ಏನು ಕೊಡ್ತಾ ಇದ್ರು ನಿಮಗೆ, ನೀವು ಹೇಗೆ ಅದನ್ನು ಸಪ್ಲೈ ಮಾಡ್ತಾ ಇದ್ರಿ, ಅದರ ಫೀಡ್ನ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ. ಅದು ಇಂಟಗ್ರೇಷನ್ ಫಾರ್ಮಿಂಗ್ ಅಂತ ಹೇಳಿದರೆ ನಾವು ಕಟ್ಟಡ ರೆಡಿ ಮಾಡಬೇಕು, ಅಲ್ಲಿ ಸಕಲ ವ್ಯವಸ್ಥೆಯನ್ನು ನಾವು ಮಾಡಿರಬೇಕು, ನೀರು ಅಥವಾ ಮತ್ತೆ ಕೋಳಿ ಕೆಳಗಡೆ ನೆಲದಲ್ಲಿ ಹಾಕುವಂಥ ಮರದ ಹುಡಿ ಇರ್ಬೋದು, ಅಥವಾ ಈ ಭತ್ತದ ಉಮಿ ಅಂತ ಹೇಳ್ತಾರೆ ಹೀಗೇನಾದರೂ, ಇಲ್ಲದ ತೆಂಗಿನ ನಾರಿನ ಹುಡಿ ಅದನ್ನೆಲ್ಲ ಹಾಕಿ ರೆಡಿ ಮಾಡುವಂಥದ್ದು. ಅದು ನಾವು ಕಂಪನಿಯವರು ಅದನ್ನು ಸೂಪರ್ವಿಷನ್ ಮಾಡ್ತಾ ಇರ್ತಾರೆ, ಅವರು ನೋಡಿ ಅದನ್ನು ಇಂಥ ದಿವಸ ಹಾಕ್ತೇವೆ ಅಂತೇಳಿ ಕೋಳಿ ಮರಿಗಳನ್ನು 40 ಚಿಕ್ಕ ಮರಿಗಳನ್ನು ಅವರು ಸಪ್ಲೈ ಮಾಡ್ತಾರೆ. ನಮ್ಮ ಕೋಳಿ ಫಾರ್ಮಿನ ಏರಿಯಾ ನೋಡಿಕೊಂಡು ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ಅವರು ಹಾಕ್ತಾರೆ. ಉದಾಹರಣೆಗೆ 2000 ಕೋಳಿ ಮರಿ ಇರುವಂಥ ಶೆಡ್ ಇದ್ದರೆ ಅವರು ಅದಕ್ಕೆ ಅನುಗುಣವಾಗಿ ಹಾಕ್ತಾರೆ. ಮತ್ತು ಕಾಲಕಾಲಕ್ಕೆ ಚಿಕ್ಕ ಮರಿ ಇರುವಾಗ ಯಾವ ಫೀಡ್ ಹಾಕಬೇಕು ಅದನ್ನು ಸಪ್ಲೈ ಮಾಡ್ತಾರೆ. ಎಲ್ಲ ಜವಾಬ್ದಾರಿ ಕೂಡ ಅವರಿಗೆ. ನಮ್ಮ ಕೋಳಿ ಮರಿ ತಂದು ಕೊಟ್ಟಲ್ಲಿಂದ ಅದಕ್ಕೆ ಕೊಡುವಂಥ ಫುಡ್ಗಳು 15 ದಿವಸ ಅಂತರದಲ್ಲಿ, ಅಂದರೆ ಶುರುವಿಗೆ ಬರುವಂಥ ಫೀಡ್ ಆಮೇಲೆ ಯಾವುದು ಕೊಡಬೇಕು, ಮತ್ತು ಅದಕ್ಕೆ ವ್ಯಾಕ್ಸಿನೇಷನ್ ಇದೆ ಅದನ್ನು ಕೂಡ ಕಂಪನಿಯವರೇ ಮಾಡ್ತಾರೆ. ಅವರ ರೆಪ್ರೆಸೆಂಟೇಟಿವ್ ಬಂದು ನಮಗೆ ಮಾಹಿತಿ ಕೊಡ್ತಾರೆ. ಅದನ್ನು ನಮ್ಮ ಕೆಲಸದವರು ಅಥವಾ ನಾವೇ ಸ್ವಂತ ಮಾಡುವುದಿದ್ದರೆ ನಾವೇ ಅದನ್ನು ನಿರ್ವಹಿಸಬೇಕು. 40 ದಿನ ಆದ ಮೇಲೆ ಹೆಚ್ಚು ಕಡಿಮೆ 38-40 ದಿವಸದ ಆಸ್ಪಾಸಲ್ಲಿ ಅವರು ಅದನ್ನು ಮಾರ್ಕೆಟಿಗೆ ತಗೊಂಡು ಹೋಗ್ತಾರೆ. ಅದನ್ನು ಕೂಡ ಮಾರ್ಕೆಟಿಂಗ್ ಮಾಡೋದು ಕೂಡ ಅವರೇ, ಕಂಪನಿಯವರೇ ಮಾಡ್ತಾರೆ. ಅವರು ಕೋಳಿಯ ಬೆಳವಣಿಗೆ ನೋಡಿಕೊಂಡು ಲಿಫ್ಟ್ ಮಾಡಿ ಬೇರೆ ಬೇರೆ ಕಡೆಗೆ ಸಪ್ಲೈ ಮಾಡ್ತಾರೆ. ಅದರಲ್ಲಿ ನಮ್ಮ ಈ FCR ಅಂತ ಹೇಳಿದೆ, ಅಂದರೆ ಕೋಳಿ ಕನ್ಸಂಪ್ಷನ್ ಮಾಡಿದ ಫುಡ್ ಮತ್ತೆ ಬಂದಂತ ಟೋಟಲ್ ವೆಯ್ಟ್ ಅನ್ನು ನೋಡ್ಕೊಂಡು ಅವರೊಂದು ಅದನ್ನ ಎಫ್ ಸಿ ಆರ್ ಬೇಸಿಸ್ ಅಲ್ಲಿ ನಮಗೆ ಅದನ್ನ ಕಮಿಷನ್ ಬೇಸಿಸ್ ಅಲ್ಲಿ ನಮಗೆ ಕೊಡ್ತಾರೆ. ಈ ತರ ಅದು ನಡೀತದೆ. ಇದರಲ್ಲಿ ನಿಮಗೆ ದೊಡ್ಡ ನಿಮ್ಮದೇ ಆದಂತಹ ಯಾವುದೇ ರೀತಿಯ ವಿಶೇಷವಾದಂತ ಆಸಕ್ತಿ ಅಥವಾ ಅಗತ್ಯದ ಅಂದ್ರೆ ಅದರ ಬಗ್ಗೆ ನಿಮಗೆ ಮಾಹಿತಿ ಇದ್ರ ಬೇಕು ಅಗತ್ಯ ಇಲ್ಲ ಅಂತ ಅನಿಸ್ತದೆ? ಅಲ್ಲ, ಅದು ಅಂದರೆ ನಮ್ಮ ಕೆಲಸದವರು, ನಾವು ಯಾರ ಹತ್ರ ಕೆಲಸ ಮಾಡಿಸ್ತೇವೋ ಅವರಿಗೆ ಸ್ವಲ್ಪ ಅದರ ಮಾಹಿತಿ ಅಗತ್ಯ ಇದೆ. ಯಾಕಂತ ಹೇಳಿದ್ರೆ ಯಾವ ಥರ ಕೋಳಿಗಳಿಗೆ ಫೀಡ್ ಕೊಡಬೇಕು, ಎಷ್ಟು ಕೊಡಬೇಕು, ಆ ಕೋಳಿ ಫೀಡ್ ತಿನ್ನುವಂಥ ಪಾತ್ರೆಗಳು, ಅದಕ್ಕೆ ನೀರು ಕುಡಿಯುವಂಥ ಪಾತ್ರೆಗಳು, ಅದನ್ನು ಯಾವ ಥರ ನಿರ್ವಹಣೆ ಮಾಡಬೇಕು, ಮತ್ತು ಈ ಮೆಡಿಸಿನ್ ಕೊಡುವುದು ಯಾವ ಥರ, ಇಂಥದ್ದನ್ನೆಲ್ಲ ಸ್ವಲ್ಪ ಸ್ಕಿಲ್ ಇರುವವರಿಗೆ ಅದು ಸುಲಭ ಆಗ್ತದೆ. ಅಂತೂ ನಾವು ಸಾಧಾರಣ ಹೊಸದಾಗಿ ಬಂದ ಕೆಲಸದವರಿಗೆ ಅದನ್ನು ಹೇಳಿದರೆ ಅದನ್ನು ನಿರ್ವಹಿಸಲಿಕ್ಕೆ ಕಷ್ಟ ಇದೆ. ಈ ನಿಟ್ಟಿನಲ್ಲಿ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡುವಂಥವರು ಅದಕ್ಕೆ ಅಗತ್ಯ ಇದೆ. ಇದರ ಬೈ ಪ್ರಾಡಕ್ಟ್ ಆಗಿ ನಿಮಗೆ ಕೋಳಿಯ ಏನು ಗೊಬ್ಬರ ಇಂಥದ್ದು ಕೂಡ ಸಿಗ್ತಾ ಇದ್ದಿರಬಹುದು. ಹೌದು, ಅದು ನಿಮಗೆ ಉಪಯೋಗ ಆಗ್ತಿತ್ತ ಹೇಗೆ? ಹೌದು, ನನ್ನ 10 ಎಕರೆ ಅಡಿಕೆ ತೋಟಕ್ಕೆ ಕೂಡ ನಾನು 1 ಅಥವಾ 2 ರೌಂಡ್ ಕೋಳಿ ಗೊಬ್ಬರ ಕೊಡ್ತಾ ಇದ್ದೆ. ಜೊತೆಗೆ ಹೊರಗಿಂದ ತರ್ತಿದ್ದದ್ದು ಅಂತ ಹೇಳಿದ್ರೆ ಪೊಟ್ಯಾಶ್ ಮಾತ್ರ. ಈಗ ನೈಟ್ರೋಜನ್ ಜಾಸ್ತಿ ಇರುವ ಗೊಬ್ಬರವಾಗಿ ಕೋಳಿ ಗೊಬ್ಬರವನ್ನೇ ಜಾಸ್ತಿ ಉಪಯೋಗಿಸ್ತಾ ಇದ್ದೆ. ಈಗ ನಿಲ್ಲಿಸಿದ ಮೇಲೆ ಮಾತ್ರ ಈಗ ಬೇರೆ ಗೊಬ್ಬರ ಬಳಸ್ತಾ ಇದ್ದೇನೆ. ಕೋಳಿ ಗೊಬ್ಬರ ಇರುವಾಗ ಪೊಟ್ಯಾಶ್ ಮಾತ್ರ ಎಕ್ಸ್ಟ್ರಾ ಕೊಡ್ತಾ ಇದ್ದೆ ಅಷ್ಟು. ಅದರಿಂದ ನೀವೀಗ ಸಿಮೆಂಟ್ ಫ್ಯಾಕ್ಟರಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಿ. ಮೊದಲಿಗೆ ನೀವು ಅದರಲ್ಲಿ ರಿಂಗ್ಸ್ ಅನ್ನ ಇದು ಮಾಡ್ಲಿಕ್ಕೆ ಮಾಡಿದ್ರಿ. ಅದರದ್ದು ಫ್ಯಾಕ್ಟರಿ ಮಾಡುವಾಗ ಇದು ಹೀಗೆ ಇರಬೇಕು, ಇದಕ್ಕೆ ಬೇಕಾದಂತಹ ಉಪಕರಣಗಳು ಇದೆಲ್ಲ ಹೀಗೆ ಇರಬೇಕು ಅಂತ ನಿಮಗೆ ಮಾಹಿತಿ ನೀವು ಹೇಳಿದ್ರಿ, ನಿಮ್ಮ ಪಕ್ಕದವರು ಕೊಟ್ಟರು ಅಂತ ಹೇಳಿ. ಒಟ್ಟಾರೆಯಾಗಿ ಇದ್ರ ಬಗ್ಗೆ ಎಲ್ಲಿಂದ ಅದನ್ನು ನೀವು ಸ್ಟಡಿ ಮಾಡಿದ್ರೆ ಹೇಗೆ? ಈಗ ಒಂದು 4 ವರ್ಷಗಳ ಹಿಂದೆ ಈ ಸಿಮೆಂಟ್ ಫ್ಯಾಕ್ಟರಿಗಳನ್ನು ನಡೆಸ್ತಾ ಇದ್ರು. ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ಈ ರಿಂಗ್ ತಯಾರಿಸಲಿಕ್ಕಿರುವ ಮೌಲ್ಡ್ಗಳು ಮತ್ತು ಕಂಬಗಳಿಗೆ ಬೇಕಾದ ಮೌಲ್ಡ್ಗಳು ಇದೆಲ್ಲವನ್ನು ಕೂಡ ಅವರು ಬಳಸ್ತಾ ಇದ್ರು. ಅವರಿಗೆ ಅದರ ಮಾಹಿತಿ ಕೂಡ ಇತ್ತು, ಅವರ ಒಟ್ಟಿಗಿನ ಒಡನಾಟ ಇತ್ತು. ಅವರು ಸೂಚಿಸಿದಂತೆ ಅವರು ಯಾವ ಥರ ಇದು ಮಾಡಬೇಕು ಅಂದರೆ ಅವರ ಹತ್ರ ಮಾಹಿತಿ ನಾನು ತಗೊಂಡೆ. ಹಾಗೆ ಅವರು ವಾರದಲ್ಲಿ ಒಂದು 2-3 ದಿನ ನನ್ನ ಫ್ಯಾಕ್ಟ್ರಿಗಳಿಗೆ ಭೇಟಿ ನೀಡಿ ಬೇಕಾದ ಮಾಹಿತಿಯನ್ನು ನನಗೆ ಕೊಡ್ತಾರೆ. ಹಾಗೆ ನನ್ನ ಈ ಕಂಬಗಳು ಮತ್ತು ರಿಂಗ್ ಮುಚ್ಚಳ ಲಿಡ್ ಇದೆಲ್ಲವನ್ನು ಮಾರ್ಕೆಟಿಂಗ್ ಮಾಡುವುದಕ್ಕೂ ಕೂಡ ಅವರೇ ಸಹಾಯ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರದ್ದು ಕೂಡ ಅಲ್ಲಿ ಬೇರೆ ಪ್ರಾಡಕ್ಟ್ಗಳು ಇವೆ, ಸಿಮೆಂಟು ದಾರಂದ ಮತ್ತು ಕಿಟಕಿಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನನ್ನದನ್ನು ಕೂಡ ಮಾರ್ಕೆಟಿಂಗ್ ಮಾಡಲಿಕ್ಕೆ ನನಗೆ ಹೆಲ್ಪ್ ಮಾಡ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಗೆ, ಸುಳ್ಯ, ಗುತ್ತಿಗಾರು, ಪಂಜ, ಸುಬ್ರಹ್ಮಣ್ಯ, ಬೆಳ್ತಂಗಡಿ, ಉಜಿರೆ, ಈ ಕಡೆ ಒಂದು 10-20 ಹಾರ್ಡ್ವೇರ್ ಶಾಪ್ಗಳಿಗೆ ನಮ್ಮ ಪ್ರಾಡಕ್ಟ್ಗಳು ಸಪ್ಲೈ ಆಗ್ತಾ ಇದೆ. ಇಂಥ ಒಂದು ಫ್ಯಾಕ್ಟ್ರಿ ಪ್ರಾರಂಭ ಮಾಡಬೇಕು ಅಂತ ಇದ್ದರೆ ಮುಖ್ಯವಾಗಿ ಮೊದಲಿಗೆ ಬೇಸಿಕ್ ಆಗಿ ಏನು ತಿಳ್ಕೊಳ್ಬೇಕಾಗ್ತದೆ ನಾವು? ಹೌದು, ಮುಖ್ಯವಾಗಿ ನಾವು ಈಗಿನ ಕಾಲದಲ್ಲಿ ಕೆಲಸಗಾರರ ಲಭ್ಯತೆ ಕಡಿಮೆ ಇದೆ. ನಾವು ಪ್ರತಿಯೊಂದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಿ ಮಾಡಬೇಕು. ಒಂದು ಬ್ಯಾಗ್ ಸಿಮೆಂಟ್ನಲ್ಲಿ ಎಷ್ಟು ನಾವು ಪ್ರಾಡಕ್ಟ್ ಎಷ್ಟು ಬರ್ತದೆ, ನಮಗೆ ಅದಕ್ಕೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟು ಬೀಳ್ತದೆ, ಟ್ರಾನ್ಸ್ಪೋರ್ಟೇಷನ್ ಕೂಡ ಲೆಕ್ಕ ಹಾಕಿಕೊಂಡು ನಾವು ಅದನ್ನು ಮಾಡಬೇಕಾಗ್ತದೆ. ಅಂತೂ ಪ್ರತಿನಿತ್ಯ ನಾವು ಕೆಲಸಗಾರರು ಜೊತೆಗೆ ಅವ್ರು ಮಾಡಿದಂಥ ಕೆಲಸ ಅದರ ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇರಬಾರ್ದು. ಯಾಕಂತ ಹೇಳಿದ್ರೆ ನಾವು ಒಮ್ಮೆ ನಮ್ಮ ಪ್ರಾಡಕ್ಟ್ಗಳಿಗೆ ಕೆಟ್ಟ ಹೆಸರು ಬಂದರೆ ಅದು ನಮಗೆ ನಮ್ಮ ವ್ಯವಹಾರಕ್ಕೆ ತೊಂದರೆ ಆಗುವುದರಿಂದ ಅದಕ್ಕೆ ಎಷ್ಟು ಕೂಡ ಎಷ್ಟು ಗಮನ ಹರಿಸಬೇಕು ಅಷ್ಟು ಗಮನ ಹರಿಸಬೇಕು. ಈ ನಿಟ್ಟಿನಲ್ಲಿ ನನಗೆ ಉತ್ತಮವಾದ ಕೆಲಸಗಾರರು ಸಿಕ್ಕಿದ್ದಾರೆ. ಅವರಿಗೆ ಬೇಕಾದ ಮಾಹಿತಿಯನ್ನು ಅವರು ನಮ್ಮ ಮೊಹಮ್ಮದ್ ಹನೀಫ್ ಅವರು ಚೆನ್ನಾಗಿ ನೀಡ್ತಾ ಇದ್ದಾರೆ. ಈಗ ಪ್ರಾರಂಭ ಮಾಡಿದ್ಮೇಲೆ ಮೊದಲಿಗೆ ರಿಂಗ್ ಮಾಡ್ತಾ ಇದ್ರಿ. ಈ ರಿಂಗಿನಿಂದ ನೀವು ಕಂಬಗಳಿಗೆ ಒಂದು ಹೊಸದಾಗಿ ನೀವು ಶಿಫ್ಟ್ ಅಂದರೆ ಅದನ್ನು ಕೂಡ ಸೇರಿಸ್ಕೊಂಡ್ರಿ. ಇದು ಯಾವುದಕ್ಕೆ ಹೆಚ್ಚು ಸೇಲಿದೆ ಇದರಲ್ಲಿ? ಈ ಕಂಬಗಳು ಅಂತ ಹೇಳಿದ್ರೆ ಈ ಮನೆಯ ಸಮೀಪ ಅಥವಾ ಅಂಗಡಿ ಯಾವುದೇ ಕಟ್ಟಡ ಇರ್ಬೋದು, ಇದರ ಎಕ್ಸ್ಟೆನ್ಷನ್ ಆಗಿ ಒಂದು ಪೆಂಟ್ರೂಫ್ ಅಂತ ಹೇಳ್ತಾರೆ, ಈ ಥರ ಮಾಡುವುದಕ್ಕೋಸ್ಕರ ಸಿಮೆಂಟ್ ಕಂಬಗಳನ್ನು ಮೊದಲು ಕಂಬಗಳನ್ನು ಬಳಸ್ತಾ ಇದ್ದೆವು. ಅದು ಮರದ ಕಂಬಗಳನ್ನು ಬಳಸ್ತಾ ಇದ್ರು. ಈಗ ಮರ ಎಲ್ಲರಿಗೂ ಗೊತ್ತಿದೆ, ಮರ ಅವೈಲೇಬಿಲಿಟಿ ಇಲ್ಲ. ಈ ನಿಟ್ಟಿನಲ್ಲಿ ಈ ಸಿಮೆಂಟ್ ಕಂಬಗಳಿಗೆ ತುಂಬ ಬೇಡಿಕೆ ಇದೆ. ಅದೂ ಅಲ್ಲದೆ ಎಲ್ಲ ಕಡೆ ಸಿಗುವಂಥ ಮಾರ್ಕೆಟಲ್ಲಿ ಸಿಗುವಂಥ ಕಂಬಗಳು ಈ ಅವರು ಮೌಲ್ಡಲ್ಲಿ ಮಾಡಿ ಕೈಯಲ್ಲಿ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಆ ಥರ ಅಲ್ಲ, ಒಂದು ವಿಶೇಷವಾದ ಒಂದು ಯಂತ್ರ ಇದೆ, ವೈಬ್ರೇಷನ್ ಅಂತ, ಒಂದು 14 ಫೀಟು ಉದ್ದದ ವೈಬ್ರೇಟರ್ ಮೆಷಿನನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ಅದರ ಮೇಲೆ ಇಟ್ಟು ಈ ಮೌಲ್ಡ್ ಇಟ್ಟು ಅದಕ್ಕೆ ಕಾಂಕ್ರೀಟ್ ಮಿಕ್ಸರ್ ಮತ್ತು 8mm ರಾಡ್ ಬಳಸಿಕೊಂಡು, ಅಂದರೆ ಒಂದು ಕಂಬದಲ್ಲಿ ಸಾಧಾರಣ 8mmನ 4 ರಾಡ್ ಇದೆ, ಇದನ್ನು ಬಳಸಿಕೊಂಡು ಮಾಡ್ತಾ ಇದ್ದೇವೆ. ಈ ವೈಬ್ರೇಟರಲ್ಲಿ ಶೇಕ್ ಆಗುವಾಗ ಅದು ಸಿಮೆಂಟಿನ ಕಣಕಣಗಳು ಸೆಟ್ಟಾಗಿ ಈ ನಮಗೆ ಪೂರ್ಣ ಪ್ರಮಾಣದ ಕಂಬ ಬರುವಾಗ ಅದು ಮರದ ಫಿನಿಶಿಂಗ್ ಸಿಗ್ತದೆ. ನಮ್ಮ ಈ ಸಿಮೆಂಟ್ ಕಂಬಗಳನ್ನು ನೋಡಿದರೆ ಮರದ ಫಿನಿಶಿಂಗೇ ಕಾಣ್ತದೆ. ಹೊರಗಡೆ ಮಾರ್ಕೆಟಲ್ಲಿ ಬೇರೆ ಕೆಲವು ಕಂಬಗಳಿವೆ ನಾನು ನೋಡಿದ್ದಾಗಿ, ಅವರು ಈ ಥರ ಕಂಬ ಮಾಡಿ ಹೊರಗಡೆ ಡ್ರೌಟ್ ಕೋಟಿಂಗ್ ಸಿಮೆಂಟಿನ ಪೇಸ್ಟ್ ಥರ ಮಾಡಿ ಡ್ರೌಟ್ ಪೇಸ್ಟ್ ಮಾಡಿ ಫಿನಿಷಿಂಗ್ ಕೊಡ್ತಾರೆ. ನಮ್ಮದು ಆ ಥರ ಅಲ್ಲ. ಒಮ್ಮೆ ಅದು ಮೌಲ್ಡಲ್ಲಿ ಈ ಚೆನ್ನಾಗಿ ಸೆಟ್ ಆಯಿತು ಅಂತ ಆದರೆ ಅದನ್ನೇ ನಾವು ನೆಲಕ್ಕೆ ಕವಚಿ ಹಾಕಿದ ಕೂಡಲೇ ಅದು ಮೌಲ್ಡಿಂದ ರಿಲೀಸ್ ಆಗ್ತದೆ, ಅದೇ ಫಿನಿಷಿಂಗಲ್ಲೇ ಇರ್ತದೆ. ಪುನಃ ಎಕ್ಸ್ಟ್ರಾ ಅದಕ್ಕೆ ವರ್ಕ್ ಏನು ನಾವು ಮಾಡ್ತಾ ಇಲ್ಲ. ವೈಬ್ರೇಟರಲ್ಲಿ ಹೊರಗೆ ಬಂದ ಕೂಡಲೇ ಅದು ಕ್ಲೀನು, ವುಡನ್ ಫಿನಿಶ್ ಥರ, ಅದರ ಕಾರ್ನರ್ ಕೂಡ ಅಷ್ಟು ಕ್ಲೀನಾಗಿ ಬರ್ತದೆ. ಆದ ಕಾರಣ ನಮ್ದಕ್ಕೆ ಸ್ವಲ್ಪ ಮಾರ್ಕೆಟಿಂಗ್ ಇದೆ. ಈಗ ಸುಬ್ರಹ್ಮಣ್ಯ ಇರ್ಬೋದು, ಸುಳ್ಳೆ ಇರ್ಬೋದು, ಬೆಳ್ತಂಗಡಿ ಈ ಕಡೆ ಎಲ್ಲ ನಮ್ಮ ಪ್ರಾಡಕ್ಟ್ ಬಳಸಿದವರು ಮೆಚ್ಚುಗೆ ಮಾತನ್ನು ಆಡಿದ್ದಾರೆ. ಈ ನಿಟ್ಟಿನಲ್ಲಿ ನಮಗೆ ಒಂದು ಖುಷಿ ಇದೆ, ಒಂದು ಸಮಾಜಕ್ಕೆ ಒಂದು ಉತ್ತಮವಾದ ಪ್ರಾಡಕ್ಟನ್ನು ಕೊಟ್ಟಿದ್ದೇವೆ ಅಂತ ಹೇಳುವ ಒಂದು ಹೆಮ್ಮೆ ಇದೆ ನನಗೆ. ಈಗ ಕಂಬಗಳನ್ನು ಮಾಡುವಾಗ, ಆರ್ಡರ್ ಕೊಡುವಾಗ ನೀವು ಆರ್ಡರ್ ತಗೊಂಡು ಮಾಡುವಂಥದ್ದು ಅಥವಾ ರೆಡಿಮೇಡ್ ಆದಂಥ ಕಂಬಳಗಳನ್ನು ನೀವು ಸಪ್ಲೈ ಮಾಡುವಂಥದ್ದು ಯಾವ ಥರ? ನಾವು ಈಗ ಈ ಆಫ್ ಸೀಸನ್ ಅಂತ ಏನು ಹೇಳ್ತೇವೆ, ನಾವು ಮಳೆಗಾಲದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಕಂಬವನ್ನು ತಯಾರು ಮಾಡಿ ಇಟ್ಟಿದ್ದೇವೆ. ಈಗ ಇನ್ನು ಬರುವ ಒಂದು 2-3 ತಿಂಗಳಿಗೆ ಸಾಧಾರಣ ನಮಗೆ ಈಗ ಇರುವ ಅಂಗಡಿಗಳಿಗೆ, ಹಾರ್ಡ್ವೇರ್ ಶಾಪ್ಗಳಿಗೆ ಸಪ್ಲೈ ಮಾಡುವಷ್ಟು ಕಂಬಗಳ ಸ್ಟಾಕ್ ನಾವು ಮಾಡಿ ಇಟ್ಟುಕೊಂಡಿದ್ದೇವೆ. ಅಂತೂ ಅದು ಮೂವ್ಮೆಂಟ್ ಆದ ಹಾಗೆ ನಾವು ಅದನ್ನು ನೋಡಿಕೊಂಡು ಎಕ್ಸ್ಟ್ರಾ ಲೇಬರ್ ಹಾಕಿಕೊಂಡು ಇನ್ನೂ ಬೇಕಾದ ತಯಾರಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈಗ ಮೌಲ್ಡ್ಗಳು ಕೆಲವು ಇದ್ದಾವೆ, ಈಗ ಯಾರ್ದಾದ್ರೂ ಕೂಡ ಆರ್ಡರ್ ಅಂದ್ರೆ ಈ ವಿಶೇಷವಾದಂತಹ ಇಂತಹ ಮೌಲ್ಡ್ಗಳಲ್ಲೇ ಬರ್ತದೋ ಅಥವಾ ಒಂದು ಬೇರೆ ತರದ ಕಂಬ ಮಾಡಬೇಕು ಅಥವಾ ಇಂಥದ್ದು ಮಾಡಬೇಕು ಅಂತ ಬಂದ್ರೆ ನಿಮ್ಮಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ, ಹೆಚ್ಚು ನಾವು ಮಾರ್ಕೆಟ್ಗಳಿಗೆ ಬಿಡುವಂಥದ್ದು ಈ 4x4 4x4 ಸೈಜಿನ ಕಂಬಗಳು, ಅದನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಟ್ಟುಕೊಂಡಿದ್ದೇವೆ. ಮತ್ತು ಈಗ ಆರ್ಡರ್ ಇದ್ದರೆ 6x6 ಸ್ವಲ್ಪ ಹೆವಿ ನಮ್ಮ ಸಿಮೆಂಟ್ ಪಿಲ್ಲರ್ ಥರದ ಕಂಬಗಳನ್ನು ಕೂಡ ಮಾಡ್ತೇವೆ ಆರ್ಡರ್ ಇದ್ದರೆ. ಆದರೆ ಅದು ಟ್ರಾನ್ಸ್ಪೋರ್ಟೇಷನ್ ಕಷ್ಟ ಆಗ್ತದೆ ಈ ಲೋಕಲ್. ಮತ್ತು ಈಗ ಇದೆ, ಮೊನ್ನೆ ಈಗ ಕಳೆದ ತಿಂಗಳಲ್ಲಿ ಕಾರ್ಕಳ ಕಡೆಯವರೊಬ್ಬರು ಕೇಳಿದರು, ಈ ಅವರಿಗೆ ನಾವು 6x6 12 feet ಉದ್ದದ ಕಂಬವನ್ನು ಮಾಡಿ ಕಳಿಸಿದ್ದೇವೆ. ಹಾಗೆ ಆರ್ಡರ್ ಇದ್ದರೆ ನಾವು ದೊಡ್ಡ ಹೆವಿ ಕಂಬಗಳನ್ನು ಕೂಡ ಮಾಡ್ತೇವೆ. ಅದಕ್ಕಿಂತ 6x6 ಹೆಚ್ಚಂದರೆ 14 feet ಮಾಡೋದು ಕಷ್ಟ, 12 feet ಮಾಡ್ಬೋದು. ಈಗ ಇದಕ್ಕಿರುವಂಥ ಸಿಮೆಂಟ್ ಮತ್ತು ಏನು ಈ ಕಬ್ಬಿಣದ ಮೆಟೀರಿಯಲನ್ನು ನೀವು ನೇರವಾಗಿ ಫ್ಯಾಕ್ಟ್ರಿಯಿಂದಲೇ ತರುವುದು ಅಥವಾ ಇಲ್ಲಿಂದ ಸಪ್ಲೈ ಮಾಡ್ಕೊಂಡು ಬರುವುದು ಹೇಗೆ? ನಾವು ಈಗ ನಮ್ಮ ಲೋಕಲ್ ಸಪ್ಲೈ ಮಾಡುವಂಥವರು, ಉದಾಹರಣೆ ಈಗ ಅಲಂಕಾರದ ಒಂದು ಅಂಗಡಿಯಿಂದ, ಹಾರ್ಡ್ವೇರ್ ಶಾಪಿನಿಂದ ನಮ್ಮ ಸಾಮಾನುಗಳನ್ನು ಜಾಸ್ತಿ ಸೇಲ್ ಮಾಡುವಂಥ ಶಾಪ್ಗಳಿಂದಲೇ ನಾವು ಸಿಮೆಂಟ್ ಅಂತ ಕೊಡ್ತಾ ಇದ್ದೇವೆ. ಒಮ್ಮೆ ತರುವಾಗ ಒಂದು ಲೋಡ್ ಸಿಮೆಂಟ್ ಫುಲ್ ಬರ್ತದೆ. ಆಮೇಲೆ ಸ್ಟೀಲ್ ನಾವು ಮಂಗಳೂರು ಸ್ಟೀಲ್ ಶಾಪ್ಗಳಿಂದ ತಗೊಂಡು ಬರ್ತಾ ಇದ್ದೇವೆ. ಹಾಗೆ ಜಲ್ಲಿ ಮತ್ತು ಬೇಕಾದ ಹೊಯಿಗೆ ಮತ್ತೊಂದು ಎಂ ಸ್ಯಾಂಡ್ ಈ ಥರದ ನಮಗೆ ಸಪ್ಲೈ ಮಾಡುವವರಿದ್ದಾರೆ, ರೆಗ್ಯುಲರ್ ಆಗಿ ಸಪ್ಲೈ ಮಾಡ್ತಾ ಇದ್ದಾರೆ. ಎಂ ಸ್ಯಾಂಡ್ ಮತ್ತು ಸ್ಯಾಂಡಲ್ಲಿ ಮಾಡಿದ್ದಕ್ಕೆ ಏನಾದರೂ ವ್ಯತ್ಯಾಸ ಕಾಣ್ತದೆ? ಇಲ್ಲ, ನಾವು ಎಂ ಸ್ಯಾಂಡಲ್ಲಿ ಕೂಡ ಇನ್ನೂ ಕೆಳಗೆ ನಮಗೆ ಈ ಕಂಬದ ಫಿನಿಷಿಂಗ್ ಬರಬೇಕು ಅಂತ ಇದ್ದರೆ ಎಂ ಸ್ಯಾಂಡಿಗಿಂತಲೂ ಸ್ವಲ್ಪ ನೈಸ್ ಥರದ ಪೌಡರ್ ಬೇಕಿದ್ದು ಅದನ್ನು ಸಪ್ಲೈ ಮಾಡ್ತಾರೆ. ಜೊತೆಗೆ ನಾವು ಉದಾಹರಣೆಗೆ ಒಂದು ಬ್ಯಾಗ್ ಸಿಮೆಂಟಿಗೆ ಒಂದು 4 ಬಟ್ಟಿ ಜಲ್ಲಿ ಇದ್ದರೆ 2 ಬಟ್ಟಿ ಈ ಎಂ ಸ್ಯಾಂಡ್ ಥರದ ಡಸ್ಟ್, ಆಮೇಲೆ 2 ಬಟ್ಟಿ ಹೊಯಿಗೆ, ಈ ಥರ ಮಿಕ್ಸ್ ಮಾಡಿ ನಾವು ಕಂಬಗಳಿಗೆ ಬಳಸ್ತಾ ಇದ್ದೇವೆ. ಅದು ಉತ್ತಮ ಫಿನಿಷಿಂಗ್ ಕೊಡ್ತದೆ ಕಂಬಕ್ಕೆ. ಈಗ ನೀವು ಕಂಬ ಮಾಡ್ತೀರಿ ಮತ್ತು ರಿಂಗ್ ಮಾಡ್ತೀರಿ, ಹೌದು, ಈ ರಿಂಗ್ಗಳಲ್ಲಿ ಕೂಡ ವೈವಿಧ್ಯತೆ ಇದೆಯಾ? ರಿಂಗ್ ನಾವು 4 feet 4.5 feet 5 feet ಮತ್ತು 3.5 feet ರಿಂಗ್ ಕೂಡ ಮಾಡ್ತೇವೆ. ಅಂದರೆ ಒಂದು ರಿಂಗ್ ಅಂತ ಹೇಳಿದ್ರೆ ಅದು ಕಾಲ್ವಾಶ್, 4 ಪೀಸನ್ನು ಜಾಯಿಂಟ್ ಮಾಡಿದರೆ ಒಂದು ರಿಂಗ್ ಆಗುವಂಥದ್ದು. ಅದರಲ್ಲಿ ತೂತುಗಳಿವೆ, ಯಾಕಂದರೆ ಟಾಯ್ಲೆಟ್ಗಳಿಗೆ ಬೇಕಾದ ರೀತಿ ಈ ಗುಂಡಿ ತೆಗೆದು ಅದಕ್ಕೆ 4 ಪೀಸನ್ನು ಜೋಡಿಸಿದರೆ ಒಂದು ರೌಂಡ್ ರಿಂಗ್ ಆಗುವಂಥದ್ದು. ಅದು 3.5 diameter 4x5 4 ಥರದ ರಿಂಗ್ಗಳಿವೆ. ಅದಕ್ಕೆ ಸರಿಯಾಗುವಂತಹ ಲಿಡ್ ಅನ್ನು ಕೂಡ ತಯಾರು ಮಾಡ್ತಾ ಇದ್ದೇವೆ. ಈಗ ಈ ಇದರ ಮಾರ್ಕೆಟಿಂಗ್ ನೀವು ಹೇಳಿದ್ರಿ ಬೇಕಾದಷ್ಟು ಈಗ ಸುಮಾರು ಮಟ್ಟಿಗೆ ಆಗಿದೆ ಅಂತ ಹೇಳಿ, ಇದನ್ನ ಮುಂದೆ ಎಕ್ಸ್ಪಾಂಡ್ ಮಾಡುವಂತಹ ಇಲ್ಲಿಂದ ಮುಂದೆ ವ್ಯಾಪ್ತಿ ಮಾಡುವಂತಹ ಒಂದು ಏನಾದರೂ ಆಲೋಚನೆಗಳಿದ್ದಾವ? ಹೌದು, ಹೊಸದಾಗಿ ಈ ಫೀಲ್ಡ್ಗೆ ಇಳಿದ ಕಾರಣ ನಮಗೆ ಒಂದು ಹೆದರಿಕೆ ಇತ್ತು. ನನಗೆ ಹಂತ ಹಂತವಾಗಿ ಹೋಗಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾವೀಗ ನಮ್ಮ ಆಸುಪಾಸು ಸುಳ್ಯ, ಸುಬ್ರಹ್ಮಣ್ಯ, ಬೆಳ್ತಂಗಡಿ, ಈ ಕಡೆ ಬಂಟ್ವಾಳ ಕಡೆ, ವಗ್ಗ ಅಲ್ಲಿವರೆಗೂ ಕೂಡ ಸಪ್ಲೈ ಮಾಡಿದ್ದೇವೆ. ಇನ್ನೂ ಬರುವ ದಿನಗಳಲ್ಲಿ ಈ ನಿಟ್ಟಿನಲ್ಲಿ ಪ್ರಯತ್ನ ಪಡಬೇಕು ಅಂತ ಹೇಳಿ ಇದ್ದೇವೆ. ಅಂತೂ ಈಗ ಈ ಒಂದು 6 or 8 or 10 ಜನರನ್ನು ಮಾಡಿಸುವಂಥ ಕೆಲಸಗಳನ್ನು ಮಾಡಿಕೊಂಡು ನಾವು ತಕ್ಕ ಮಟ್ಟಿಗೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಆಲೋಚನೆ ಮಾಡ್ತೇವೆ. ಏನಾದರೂ ಕೂಡ ಮುಂದೆ ಈ ಕಂಬಗಳು ಮತ್ತು ರಿಂಗ್ಗಳಿಂದ ಮುಂದೆ ಏನಾದರೂ ಬೇರೆ ಮಾಡುವಂಥದ್ದು ಏನಾದರೂ ಯೋಚನೆ ಇದೆಯಾ? ಬೇರೆ ಅಂತ ಹೇಳಿದ್ರೆ ಈಗಾಗಲೇ ನಾವು ಲಿಂಟಲ್ ಮಾಡ್ತಾ ಇದ್ದೇವೆ. ಈ ಹಂಚಿನ ಕಟ್ಟಡಗಳು ಕಟ್ಟುವಾಗ ಈ ಕಿಟಕಿ ದಾರದಿಂದ ಕೂತುಗೊಳಿಸುವುದಕ್ಕೋಸ್ಕರ ಲಿಂಟಲ್ ಬಳಸ್ತಾರೆ. ಬೇರೆ ಬೇರೆ ಸೈಜಿನದ್ದು 6, 5, 5.5, 4, 4.5, 3 feet ಲಿಂಟಲ್ಗಳಿವೆ. ಮುಂದಿನ ದಿನಗಳಲ್ಲಿ ಕಾಳುಮೆಣಸು ಈಗಾಗಲೇ ಪ್ರಾಯೋಗಿಕವಾಗಿ ಮಾಡಿದ್ದೇನೆ. ನಾನು ನನ್ನ ಅಂಗಳದ ಸಮೀಪವೇ ಒಂದು 14 ಫೀಟ್ನ ಸಿಮೆಂಟ್ ಕಂಬ ಮಾಡಿ ಅದಕ್ಕೆ ಕಾಳುಮೆಣಸಿನ ಬಳ್ಳಿ, ಈ ವಿಶೇಷವಾದ ಒಂದು ಕೂಂಬಕಲ್ ಪೆಪ್ಪರ್ ಅಂತ ಹೇಳುವ ಒಂದು ತಳಿ ಇದೆ, ಅದನ್ನು ಒಂದು 20 ಕಂಬಗಳಿಗೆ ನೆಟ್ಟಿದ್ದೇನೆ. ಈಗಾಗಲೇ ಒಂದು 4-5 ಫೀಟ್ ಎತ್ತರ ಬಂದಿದೆ ಅದು. ಅದಕ್ಕೆ ಸ್ವಲ್ಪ ಕಂಬ ಹೈಟ್ ಬೇಕಿತ್ತು, ಆದರೆ ನಮ್ಮ ವೈಬ್ರೇಟರಲ್ಲಿ 14 ಫೀಟ್ನ ಕಂಬ ಮ್ಯಾಕ್ಸಿಮಮ್ ಮಾಡಲಿಕ್ಕೆ ಆಗೋದರಿಂದ ನಾನು 14 ಫೀಟ್ ಕಂಬ ಮಾಡಿ 2 ಫೀಟ್ ಆಳ ಮಣ್ಣಿನಲ್ಲಿ ಕೂತ್ಕೊಂಡಿದೆ. 12 ಫೀಟ್ ಎತ್ತರಕ್ಕೆ ಹೋಗುವಷ್ಟು ಅವಕಾಶ ಇದೆ. ಅದಕ್ಕೆ ಅದನ್ನು ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೇನೆ. ಈಗಾಗಲೇ ಒಂದಿಬ್ಬರು ವ್ಯಕ್ತಿಗಳು ಕಾಳುಮೆಣಸು 14 ಫೀಟ್ನ ಕಂಬ ಬೇಕು ಅಂತ ಹೇಳಿದ ಕಾರಣ ಮಾಡಿಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಡಿಕೆಗೆ ಅನುಸರಿಸಿ ನಾವು ಮಾಡಬಹುದು. ಈಗ 2 ಕಂಬಗಳನ್ನು ಜೋಡಿಸಿ ದೊಡ್ಡದು ಮಾಡ್ಲಿಕ್ಕೆ ಆಗುದಿಲ್ವಾ? ಅದು ಕಷ್ಟ ಸಾಧ್ಯ. ಯಾಕಂತ ಹೇಳಿದ್ರೆ ಅದನ್ನು ಜೋಡಿಸುವುದು ಯಾವ ರೀತಿ ಅಂತ ಹೇಳಿ ನಮಗೆ ಐಡಿಯಾ ಇಲ್ಲ. ಈಗ ಇಂಥದ್ದೇ ಒಂದು ಸಿಮೆಂಟ್ ಹಾಕಬೇಕು, ಇಂಥದ್ದೇ ಒಂದು ಕಬ್ಬಿಣ ಹಾಕಬೇಕು ಅಂತ ಹೇಳಿ ಆರ್ಡರ್ಗಳೇನಾದ್ರು ಬರುವುದಿಲ್ವಾ? ಇಲ್ಲ, ಹಾಗೆ ನಾವು ಸರ್ ನಮಗೆ ಮಳೆಗಾಲದಲ್ಲಿ ಯಾವುದು ಸಿಮೆಂಟ್ ಈಗ ಫಾಸ್ಟ್ ಕ್ಯೂರಿಂಗ್ ಬೇಕು ಅಂತ ಇದ್ರೆ ಒಂದು ಗ್ರೇಡ್, ಈಗ ಬೇಸಿಗೆ ಕಾಲದಲ್ಲಿ ಒಂದು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಕಾಲಕಾಲಕ್ಕೆ ಅಷ್ಟೇ, ದೊಡ್ಡ ವ್ಯತ್ಯಾಸ ನಾವು ಮಾಡ್ಕೊಳ್ಳೋದಿಲ್ಲ. ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಒಂದು ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಉದ್ಯಮವಾಗಿ ಬೆಳಿಬಹುದು ಅಂತ ನಿಮಗೆ ಆಸೆ ಇದೆಯಾ? ಹೌದು, ಅನಿಸ್ತದೆ. ಯಾಕಂತ ಹೇಳಿದ್ರೆ ಈಗ ಈ ವರ್ಷ ಅಡಿಕೆಗಳಿಗೆ ಎಲ್ಲಿ ನೋಡಿದ್ರು ಅಡಿಕೆ ಫಸಲು ಇಲ್ಲ. ಕಾರಣ ಏನು ಅಂತ ಗೊತ್ತಿಲ್ಲ. ಮಳೆಗಾಲದಲ್ಲಿ 2 ಸಲ ಮದ್ದು ಬಿಡುವಾಗ ಕೂಡ ಕೆಲಸವರು ಹೇಳಿದ್ದಾರೆ ಅಡಿಕೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ. ಈಗ ಅಡಿಕೆ ಕೊಯ್ಲಿಕ್ಕೆ ತೋಟಕ್ಕೆ ಅಡಿಕೆಯ ಕೊಯ್ಯುವ ಸೀಸನ್ ಅಲ್ಲಿ ಅಡಿಕೆ ಕಾಣ್ತಾ ಇಲ್ಲ, ಎಲ್ಲ ಕಡೆ ಅಡಿಕೆ ಭಾರಿ ಕಡಿಮೆ. ಈ ನಿಟ್ಟಿನಲ್ಲಿ ನಾನು ಈ ಒಂದು ಫೀಲ್ಡ್ಗಳದ್ದು ಒಳ್ಳೇದಾಯ್ತು ಅಂತ ಹೇಳಿ ನನಗೆ ಅನಿಸ್ತದೆ. ಇದಕ್ಕೆ ನಿಮಗೆ ಮೊದಲಿಗೆ ಒಂದು ಪ್ರಾರಂಭ ಮಾಡುವಾಗ ಬಂಡವಾಳ ಸ್ವಲ್ಪ ಬೇಕಾಯ್ತಾ? ಹೇಗೆ ಬಂಡವಾಳ ಸ್ವಲ್ಪ ಬೇಕಾಯಿತು? ನಾನು ಸ್ವಲ್ಪ ಕೃಷಿ ಅಲ್ಲಿ ಇದ್ದ ಕಾರಣ ನಮ್ಮ ಕೃಷಿಗಾಗಿ ಪಡ್ಕೊಂಡ ಲೋನ್ಗಳು ಕೂಡ ಇವೆ. ಈ ನಿಟ್ಟಿನಲ್ಲಿ ನಾನು ವೈಯಕ್ತಿಕವಾಗಿ ನಾನು ಅದನ್ನು ಹೊಂದಿಸಿಕೊಂಡು ಮಾಡ್ತಾ ಇದ್ದೇನೆ ಈಗ. ಮತ್ತು ಕೇಂದ್ರ ಸರ್ಕಾರದ MSME ಇದರಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಂಡಿದ್ದೇನೆ. ಆದರೆ ಅದರಿಂದ ಸಿಗಬಹುದಾದ ಸವಲತ್ತನ್ನು ಪಡೀಲಿಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೇನೆ. ಏನಾದರೂ ಮುಂದಿನ ದಿನಗಳಲ್ಲಿ ಯಾವುದೇ ಮೆಷಿನರಿ ಖರೀದಿಸುವಾಗ ನ್ಯಾಷನಲ್ ಬ್ಯಾಂಕ್ನಿಂದ ಸಾಲ ಪಡ್ಕೊಂಡು ಅದಕ್ಕೆ ಸಬ್ಸಿಡಿ ಅಥವಾ ಏನಾದರೂ ಇನ್ಸೆಂಟಿವ್ ಸಿಗುದಿದ್ರೆ ಅದನ್ನು ಮಾಡಬೇಕು ಅಂತ ಹೇಳುವ ಪ್ರಯತ್ನದಲ್ಲಿದ್ದೇನೆ. ಒಳ್ಳೆಯದು ಮುರಳಿ ಕೃಷ್ಣ ಅವರೇ. ಮುಖ್ಯವಾಗಿ ನಿಮ್ಮ ಈ ಒಂದು ಏನು ಹೊಸ ಒಂದು ವೆಂಚರ್ ಅಂತ ನಾವೇನು ಹೇಳ್ತೀವಿ, ಹೊಸದಾಗಿ ಒಂದು ಮಾಡಿದಂಥ ಒಂದು ಈ ಫ್ಯಾಕ್ಟ್ರಿ ಏನಿದೆ ಅದು ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಿ ಅಭಿವೃದ್ಧಿ ಆಗಲಿ, ಮತ್ತು ನಿಮ್ಮ ಕೃಷಿ ಹೇಗೂ ಇದೆ ಅದರಲ್ಲೂ ಕೂಡ ಉತ್ತಮವಾಗಲಿ ಅಂತ ಹೇಳುವಂಥ ಒಂದು ಆಶಯದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ವಂದನೆಗಳು. ಇದುವರೆಗೆ ಕೊಯ್ಲು ಗ್ರಾಮದ ಮುರಳೀಕೃಷ್ಣ ಅವರ ಸಿಮೆಂಟ್ ಫ್ಯಾಕ್ಟರಿ ಮತ್ತು ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್ PS. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್. ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೀ, ಸ್ಕೂಲ್ ಎಲ್ಲ ಇನ್ನೇನು ರೀ ಓಪನ್ ಆಗ್ತದೆ. ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು. ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಇದೀಗ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕುರಿತು KVK ಮಂಗಳೂರು ಇಲ್ಲಿನ ಮಣ್ಣು ವಿಜ್ಞಾನಿಗಳಾದ ಮಲ್ಲಿಕಾರ್ಜುನ್ ಅವರಿಂದ ಮಾಹಿತಿ ಕೇಳೋಣ. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಕೃಷಿ ಸಂಶೋಧನೆ ಮತ್ತು ಶಿಕ್ಷಣ ಇಲಾಖೆ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ ಮತ್ತು ಕೃಷಿ ಹಾಗೂ ರೈತರ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಇವರ ಸಹಯೋಗದಲ್ಲಿ May 29 June 12 ಮುಂಗಾರು ಪೂರ್ವ ಹಂಗಾಮಿನಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಈ ಅಭಿಯಾನವನ್ನು ICAR ಕೃಷಿ ಸಂಶೋಧನಾ ಸಂಸ್ಥೆಗಳ, ಕೃಷಿ ವಿಶ್ವವಿದ್ಯಾಲಯ ಮತ್ತು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನು ಒಳಗೊಂಡು 2 ತಂಡಗಳು ಮತ್ತು ಕೃಷಿ ತೋಟಗಾರಿಕೆ ಪಶುಪಾಲನಾ ಮೀನುಗಾರಿಕಾ ಇಲಾಖೆಗಳ ಸಹಯೋಗದೊಂದಿಗೆ ಕಾರ್ಯಗತಗೊಳಿಸಲಾಗುತ್ತದೆ. ಮುಂಗಾರು ಹಂಗಾಮಿನ ಬೆಳೆಗಳ ಆಧುನಿಕ ಕೃಷಿ ಪದ್ಧತಿಗಳ ಬಗ್ಗೆ ರೈತರಲ್ಲಿ ಜಾಗೃತಿ ಮೂಡಿಸುವುದು, ರೈತರಿಗೆ ಪ್ರಯೋಜನಕಾರಿಯಾಗುವ ವಿವಿಧ ಸರ್ಕಾರಿ ಯೋಜನೆಗಳ ನೀತಿಗಳ ಕುರಿತು ಮಾಹಿತಿ ತಿಳಿಸಲಾಗುವುದು. ಮಣ್ಣು ಮತ್ತು ನೀರು ಪರೀಕ್ಷೆ ಮತ್ತು ಮಣ್ಣಿನ ಆರೋಗ್ಯ ಕಾರ್ಡ್ ಬಳಕೆ ಕುರಿತು ಪ್ರಚಾರ ಮಾಡುವುದು, ರಾಸಾಯನಿಕ ಗೊಬ್ಬರಗಳ ವಿವೇಚನಾತ್ಮಕ ಮತ್ತು ಸೂಕ್ತ ಬಳಕೆಯ ಬಗ್ಗೆ ಜಾಗೃತಿ ಮೂಡಿಸುವುದು, ಮುಂಗಾರು ಪೂರ್ವ ಕೃಷಿ ಚಟುವಟಿಕೆಗಳ ಕುರಿತು ಮಾಹಿತಿ, ಸಮಗ್ರ ಕೃಷಿ ಪದ್ಧತಿ, ಜಾನುವಾರು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ಜೇನು ಸಾಕಾಣಿಕೆ ಇತ್ಯಾದಿ ಒಳಗೊಂಡಂತೆ ರೈತರಿಗೆ ಅರಿವು ಮೂಡಿಸುವುದು, ಬೆಳೆಗಳ ಆಯ್ಕೆ, ಸುಧಾರಿತ ತಳಿಗಳ ಬಗ್ಗೆ ಮಾಹಿತಿ, ಬೀಜೋಪಚಾರ ಮತ್ತು ಕೀಟ ಹಾಗೂ ರೋಗಗಳ ನಿರ್ವಹಣೆ ಕುರಿತು ಮಾಹಿತಿ ಕಾರ್ಯಾಗಾರಗಳನ್ನು ಆಯೋಜಿಸಲಾಗುವುದು. ಈ ಅಭಿಯಾನದಲ್ಲಿ ಕೃಷಿ ಬೆಳೆಗಳ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ರೈತ ವಿಜ್ಞಾನಿಗಳ ನೇರ ಸಂವಾದ ಕೂಡ ಏರ್ಪಡಿಸಲಾಗುವುದು. ಕ್ಷೇತ್ರ ಮಟ್ಟದ ಆವಿಷ್ಕಾರಗಳ ಬಗ್ಗೆ ರೈತರಿಂದ ಪ್ರತಿಕ್ರಿಯೆ ಸಂಗ್ರಹಿಸಿ ಮತ್ತು ಅದಕ್ಕೆ ಅನುಗುಣವಾಗಿ ಸಂಶೋಧನೆಯನ್ನು ಸಿದ್ಧಪಡಿಸುವುದು ಈ ಅಭಿಯಾನದ ಮುಖ್ಯ ಉದ್ದೇಶಗಳಾಗಿವೆ ಎಂದು ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಈ ಒಂದು ಅಭಿಯಾನದಲ್ಲಿ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಸಕ್ರಿಯವಾಗಿ ಭಾಗವಹಿಸಿ ಈ ಒಂದು ಅಭಿಯಾನದ ಪ್ರಯೋಜನವನ್ನು ಪಡೆದು ಹೊಸ ಕೃಷಿ ತಂತ್ರಜ್ಞಾನಗಳ ಮಾಹಿತಿಯನ್ನು ತಮ್ಮ ಕ್ಷೇತ್ರಗಳಲ್ಲಿ ಅಳವಡಿಸಿ ಕೃಷಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು ಎಂದು ಈ ಮೂಲಕ ತಿಳಿಸಲಾಗಿರುತ್ತದೆ. ಇದುವರೆಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಈ ಬಗೆಗೆ ಕೆವಿಕೆ ಮಂಗಳೂರು ಇಲ್ಲಿನ ಮಣ್ಣು ವಿಜ್ಞಾನಿಗಳಾದ ಮಲ್ಲಿಕಾರ್ಜುನ್ ಅವರಿಂದ ಮಾಹಿತಿ ಕೇಳಿದಿರಿ. ಇದೀಗ ZDHRS ಬ್ರಹ್ಮ ಅವರ ಇಲ್ಲಿನ ಮುಖ್ಯಸ್ಥರಾದ ಡಾಕ್ಟರ್ ಧನಂಜಯ್ ಅವರಿಂದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಮಾಹಿತಿ. ವಿಕಸಿತ ಸಂಕಲ್ಪ ಕೃಷಿ ಅಭಿಯಾನವು ದೇಶದಾದ್ಯಂತ 29/5/2025 ಪ್ರಾರಂಭವಾಗುತ್ತದೆ. ನಮ್ಮ ದೇಶದ ಒಟ್ಟು 731 ಜಿಲ್ಲೆಗಳಲ್ಲಿ ಈ ಒಂದು ಕಾರ್ಯಕ್ರಮ ಅನುಷ್ಠಾನಗೊಳ್ಳಲಿದೆ. ಆದರೆ ನಮ್ಮ ಉಡುಪಿ ಜಿಲ್ಲೆಯ ಈ ಒಂದು ವಿಕಸಿತ ಸಂಕಲ್ಪ ಕೃಷಿ ಅಭಿಯಾನವು 26/5/2025 ಪ್ರಾರಂಭ ಮಾಡಲಾಗಿದೆ. ಅಲ್ಲದೆ ಈಗಾಗಲೇ ನಾವು ಕಾರ್ಕಳ ತಾಲೂಕು ಅಭಿಯಾನವನ್ನು ಸಂಪೂರ್ಣವಾಗಿ ಮುಗಿಸಿ ಬೈಂದೂರು ತಾಲೂಕಿನಲ್ಲಿ ನಾವೀಗ ಆಲ್ರೆಡಿ ಈ ಕ್ಯಾಂಪೇನನ್ನು ಮಾಡ್ತಾ ಇದ್ದೇವೆ. ಈ ಒಂದು ಅಭಿಯಾನದಲ್ಲಿ ಮುಖ್ಯವಾಗಿ ನಾವು ರೈತರಿಗೆ ಏನು ಹೇಳ್ಕೊಡ್ತಾ ಇದ್ದೀವಿ ಅಂತಂದರೆ ಹೊಸ ಹೊಸ ತಂತ್ರಜ್ಞಾನಗಳ ಪರಿಚಯ, ಅದರಲ್ಲೂ ತಳಿಗಳ ಆಯ್ಕೆ ಮತ್ತು ಅವುಗಳ ಗುಣವಿಶೇಷತೆಗಳು, ಮಣ್ಣು ಪರೀಕ್ಷೆ ಮತ್ತು ಗೊಬ್ಬರದ ಸದ್ಬಳಕೆ ಸದುಪಯೋಗ ಮತ್ತು ಅದರ ಜೊತೆಗೆ ಸಮತೋಲಿತ ಗೊಬ್ಬರಗಳ ಬಳಕೆ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡ್ತೇವೆ. ಈಗ ಭತ್ತದ ಕೃಷಿಗೆ ಬಂದಾಗ ನಾವು ಬೀಜೋಪಚಾರ ಮತ್ತು ಭತ್ತದ ಕೃಷಿಗೆ ಏನೇನು ಪೂರಕವಾಗಿರ್ತಕ್ಕಂಥ ಹಸರೆಲೆ ಗೊಬ್ಬರಗಳಿರ್ಬೋದು, ಸುಣ್ಣ ಹಾಕೋದಿರ್ಬೋದು ಮತ್ತು ನಾಟಿ ಕಾರ್ಯಕ್ರಮ, ಎಲ್ಲ ವಿಷಯಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ರೈತರಿಗೆ ತಿಳಿಸಿ ಹೇಳ್ತಾ ಇದ್ದೇವೆ. ಹಾಗೆ ಅಡಿಕೆ ಕೃಷಿಗೆ ಬಂದಾಗ ಅಡಿಕೆಯಲ್ಲಿ ಮುಂಗಾರು ಹಂಗಾಮಿಗೆ ಹಮ್ಮಿಕೊಳ್ಳಬೇಕಾದ ಕಾರ್ಯಕ್ರಮಗಳನ್ನು ನಾವು ಈಗ ಹೇಳ್ತೇವೆ. ಮುಖ್ಯವಾಗಿ ಸುಣ್ಣ ಬಳಸೋದಿರ್ಬೋದು, ಮೈಲು ತುತ್ತು 1% ಬೋರ್ಡೋ ದ್ರಾವಣ ಹೇಗೆ ಮಾಡಬೇಕು ಅನ್ನೋದಿರ್ಬೋದು ಮತ್ತು ಪರ್ಯಾಯ ಬೋರ್ಡೋ ದ್ರಾವಣಕ್ಕೆ ಪರ್ಯಾಯ ಔಷಧಿಗಳ ಬಗ್ಗೆ ಕೂಡ ಮಾಹಿತಿ ಈ ಒಂದು ಕಾರ್ಯಕ್ರಮ ಬಂದಂಥ ರೈತರಿಗೆ ನಾವು ನೀಡಲಿದ್ದೇವೆ. ಇದಲ್ಲದೆ ಹೊಸ ಹೊಸ ತಂತ್ರಜ್ಞಾನಗಳಾಗಿರ್ತಕ್ಕಂಥ ಡ್ರೋನ್, ಕೃಷಿಯಲ್ಲಿ ಡ್ರೋನ್ನ ಬಳಕೆ, ಚಾಪೆ ನೇಜಿ ತಯಾರಿ ಮತ್ತು ಬೇರೆ ಬೇರೆ ತರಕಾರಿಗಳನ್ನು ಬೆಳೆಸುವಂಥ ಪದ್ಧತಿಗಳು, ಹೊಸ ಹೊಸ ತಳಿಗಳು, ನಮಗೆ ಆಗುವಂಥ ನಮ್ಮ ಪ್ರದೇಶಕ್ಕೆ ಸೂಕ್ತವಾಗುವಂಥ ತರಕಾರಿ ಬೆಳೆಗಳು, ಹೀಗೆ ಎಲ್ಲ ಅಲ್ಲಿ ಸ್ಥಳೀಯವಾಗಿ ರೈತರು ಬೆಳೆಸ್ತಕ್ಕಂಥ ಬೆಳೆಗಳ ಸನ್ನಿವೇಶವನ್ನು ಹೊಂದಿಕೊಂಡು ಅವರ ಪ್ರಶ್ನೆಗಳನ್ನು ಆಧರಿಸಿ ನಾವು ಹೆಚ್ಚಿನ ಒಂದು ಮಾಹಿತಿಯನ್ನು ರೈತರಿಗೆ ಕೊಡಲಿದ್ದೇವೆ. ಈ ಒಂದು ಅಭಿಯಾನದಲ್ಲಿ ನಾವು ಚಿತ್ತೂರು, ತ್ರಾಸಿ, ಅಮಾಸೆಬೈಲ್, ತೆಕ್ಕಟ್ಟೆ, ಹೆಗ್ಗುಂಜೆ, ಕೋಟ, ಮಜೂರು, ಪಡುಬಿದ್ರೆ, ಹಿರಿಯಡ್ಕ, ಅಂಬಲ್ಪಾಡಿ, ಕಳ್ತೂರು, ನೀಲಾವರದಲ್ಲಿ ಸಭಾ ಕಾರ್ಯಕ್ರಮಗಳನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಲಿದ್ದೇವೆ. ಇದಲ್ಲದೆ ರೈತರು ತಮ್ಮ ಸಮಸ್ಯೆಗಳನ್ನು ಅಲ್ಲಿಗೆ ಈ ಅಭಿಯಾನಕ್ಕೆ ತರಬಹುದು, ತಂದಾಗ ಅಲ್ಲೇ ಸ್ಥಳ ಪರಿಶೀಲನೆ ಮಾಡಿ, ಸಾಧ್ಯವಾದರೆ ಅವರ ಕ್ಷೇತ್ರಗಳಿಗೂ ಭೇಟಿ ಮಾಡಿ ಮಾಹಿತಿ ಮತ್ತು ಮಾರ್ಗದರ್ಶನ ಈ ಸಂದರ್ಭದಲ್ಲಿ ಈ ಅಭಿಯಾನದ ಮುಖಾಂತರ ಮಾಡಲಿದ್ದೇವೆ. ಇದಲ್ಲದೆ ಇದು ಒಂದು ವಿಜ್ಞಾನಿಗಳ ತಂಡ. ಅಂದರೆ ಇದೇನಾಗಿತ್ತಂದರೆ ವಿಜ್ಞಾನಿಗಳು ನಮ್ಮ ಕ್ಯಾಂಪಸ್ನಲ್ಲಿ ಅಥವಾ ತರಬೇತಿಗಳಲ್ಲಿ ಅಲ್ಲಿ ಇಲ್ಲಿ ಭಾಗವಹಿಸ್ತಾ ಇದ್ದರು. ಆದರೆ ಇದು ಪಂಚಾಯತ್ ಮಟ್ಟದಲ್ಲಿ ಹೋಗ್ತಾ ಇರೋದ್ರಿಂದ ವಿಜ್ಞಾನಿಗಳು ಪ್ರತಿ ಪಂಚಾಯತಿಗೆ ಲಭ್ಯ ಇರಲಿದ್ದಾರೆ. ಇದರ ಜೊತೆಗೆ ನಮ್ಮ ವಿಜ್ಞಾನಿಗಳು ಮಾತ್ರ ಅಲ್ಲದೆ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬ್ರಹ್ಮಾವರದ ವಿಜ್ಞಾನಿಗಳು, CPCRI ವಿಟ್ಲದ ವಿಜ್ಞಾನಿಗಳು ಹಾಗೂ CMFRI ಮತ್ಸ್ಯ ತಜ್ಞರು, ಹೀಗೆ IHR ಬೆಂಗಳೂರಿನ ವಿಜ್ಞಾನಿಗಳು ಸಮೇತ ಬರ್ತಾ ಇದ್ದಾರೆ. ಇದರ ಜೊತೆಗೆ ಫಾರೆಸ್ಟ್ರಿ ಪೊನ್ನಂಪೇಟೆ ಕಾಲೇಜಿನಿಂದಲೂ ಕೂಡ ಅರಣ್ಯ ಮಹಾವಿದ್ಯಾಲಯದ ವಿಜ್ಞಾನಿಗಳು ಸಮೇತ ಈ ಅಭಿಯಾನದಲ್ಲಿ ಭಾಗವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ಪಂಚಾಯತಿಗೆ ನಾವು ವೇಳಾಪಟ್ಟಿಯನ್ನು ತಯಾರಿಸಿ PDOಗಳಿಗೆ ನಾವೀಗಾಗಲೇ ನಾವು ಕಳಿಸಿಕೊಟ್ಟಿದ್ದೇವೆ. ಆ PDOಗಳ ಒಂದು ಸಹಾಯದಿಂದ ಅವರು ಬಂದು ಅಲ್ಲಿ ಸೇರಿದರೆ ಖಂಡಿತವಾಗಲೂ ಹೆಚ್ಚಿನ ಮಾಹಿತಿಯನ್ನು ಪ್ರಾಕ್ಟಿಕಲ್ ಆಗಿ ಅಲ್ಲೇ ಪಡ್ಕೊಳ್ಬೋದು ಅಂತೇಳಿ ಈ ಮೂಲಕ ನಾನು ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದುವರೆಗೆ ZDHRS ಬ್ರಹ್ಮಾವರ ಇಲ್ಲಿನ ಮುಖ್ಯಸ್ಥರಾದ ಡಾಕ್ಟರ್ ಧನಂಜಯ್ ಅವರಿಂದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕುರಿತು ಮಾಹಿತಿ ಕೇಳಿದಿರಿ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲ ಉದಾಹರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000-52,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲಿಗೆ 36,000-49,500 ರೂಪಾಯಿ, ಕೋಕಾ ಕ್ವಿಂಟಾಲಿಗೆ 28,500-31,500 ರೂಪಾಯಿ, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500-10,500 ರೂಪಾಯಿ, ತೆಂಗಿನಕಾಯಿ ಒಂದನೇ ವರ್ಗ 1,000ಕ್ಕೆ 25,000-30,000 ರೂಪಾಯಿ, ಎರಡನೇ ವರ್ಗ 1,000ಕ್ಕೆ 20,000-25,000 ರೂಪಾಯಿ, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350-5,300 ರೂಪಾಯಿ, ಕಟಸಾಂಬಾರ್ 3,500-4,100 ರೂಪಾಯಿ, IR8 ಕ್ವಿಂಟಾಲಿಗೆ 3,450-4,250 ರೂಪಾಯಿ, ಭತ್ತ ಆಮದು ಕ್ವಿಂಟಾಲಿಗೆ 2,150-2,400 ರೂಪಾಯಿ, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,200-5,000 ರೂಪಾಯಿ, ಕೆಂಪು 4,400-5,000 ರೂಪಾಯಿ, ಕಪ್ಪು ಕ್ವಿಂಟಾಲಿಗೆ 4,500-5,200 ರೂಪಾಯಿ, ಮೆಣಸು ಕ್ವಿಂಟಾಲಿಗೆ 19,000-30,000 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲಿಗೆ 13,000-65,000 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 3,500-4,500 ರೂಪಾಯಿ, ಕದಳಿ 6,000-7,000 ರೂಪಾಯಿ, ಗಾಳಿ 5,000-6,000 ರೂಪಾಯಿ, ನೇಂದ್ರ ಕ್ವಿಂಟಾಲಿಗೆ 6,500-7,500 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲ ಉದಾಹರಣೆಗಳು. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ, ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ, ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ.